ಟೀಚರಮ್ಮ, ನನ್ ಮಗಿನ ಗಮನಿಸ್ದ್ಯಾ? ಇತ್ತೀಚೆಗೆ ಸಣ್ಣನೇ ಆಗ್ತಾವನೆ. ಎಲ್ಲಿ ಕಾರ್ಡ್ ತೋರ್ಸು? ಹೌದಲ್ಲವಾ, 3 ತಿಂಗಳಿಂದ ನಿನ್ ಮಗಿ ತೂಕನೇ ಜಾಸ್ತಿ ಆಗಿಲ್ಲ. ಊಟ ಸರಿಯಾಗಿ ಮಾಡ್ತಾವ್ನ? ಪ್ರತಿದಿನ ಊಟ ಮಾಡ್ತಾನೆ ಅವನೇ, ಆದ್ರೆ ದಪ್ಪನೇ ಆಗಿಲ್ಲ. ಮಕ್ಕಳಲ್ಲಿ 3 ತಿಂಗಳಿಂದ ತೂಕ ಜಾಸ್ತಿ ಆಗದೆ ಇದ್ರೆ ಟಿಬಿ ಪರೀಕ್ಷೆ ಮಾಡಿಸ್ಬೇಕು. ನಡಿ ಆಸ್ಪತ್ರೆಗೆ ಹೋಗೋಣ. ಮಕ್ಕಳಲ್ಲಿ 3 ತಿಂಗಳವರೆಗೂ ತೂಕ ಹೆಚ್ಚಾಗದೇ ಇರುವುದು ಟಿಬಿ ರೋಗದ ಲಕ್ಷಣ. ಅಪೌಷ್ಟಿಕತೆ ಇರುವ ಮಕ್ಕಳಲ್ಲಿ ಟಿಬಿ ಬರುವ ಸಾಧ್ಯತೆ 3 ಪಟ್ಟು ಹೆಚ್ಚು. ಸಕಾಲಿಕ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದೀಗ ಕೇಳೋಣ ಕಾರ್ಯಕ್ರಮ ವೇಗಿಲೆ ಮಿಡಿತ. ಎಲ್ಲ ರೈತ ಬಾಂಧವರಿಗೂ ನಮಸ್ತೆ. ನನ್ನ ಹೆಸರು ಡಾಕ್ಟರ್ ಪಿ ಎಸ್ ಧನಂಜಯ ಸ್ವಾಮಿ. ನಾನು ಸಹಾಯಕ ಪ್ರಾಧ್ಯಾಪಕನಾಗಿ ಕೃಷಿ ಅರ್ಥಶಾಸ್ತ್ರ ವಿಭಾಗದಲ್ಲಿ ತೋಟಗಾರಿಕಾ ಮಹಾವಿದ್ಯಾಲಯ ಮೂಡಿಗೆರೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಪಿಎಂ ಕಿಸಾನ್ ಮಾನ್ಧನ್ ಯೋಜನೆ ಬಗ್ಗೆ ಮಾಹಿತಿ ನೀಡಲು ಇಂದು ಇಲ್ಲಿದ್ದೇನೆ. ನಮ್ಮ ಭಾರತದಲ್ಲಿ ಕೃಷಿಯು ಹವಾಮಾನದೊಂದು ಆಡುವ ಜೂಜಾಟ ಎಂದು ಕರೆಯಲಾಗುತ್ತದೆ. ಮುಖ್ಯ ಕಾರಣ ಅಂತ ಹೇಳಿದ್ರೆ, ನಮ್ಮ ಭಾರತದಲ್ಲಿ 70% ಪ್ರದೇಶದ ಒಂದು ಬೇಸಾಯವು ಮಳೆಯಾಶ್ರಿತವಾಗಿದ್ದರಿಂದ ಮಳೆಯಲ್ಲಿ ಏನಾದರೂ ಏರುಪೇರಾದಿದ್ದಲ್ಲಿ ಆ ಏರುಪೇರಿನಿಂದ ಕೃಷಿಯ ಬೆಳೆಗಳ ಉತ್ಪಾದನೆಯಲ್ಲಿ ಅತಿಯಾದ ಪರಿಣಾಮವನ್ನು ಬೀರುತ್ತದೆ. ಈ ಒಂದು ಅತಿಯಾದ ಪರಿಣಾಮದಿಂದ ರೈತರ ಒಂದು ಆದಾಯದಲ್ಲಿ ಬಹಳ ಏರುಪೇರಿದಾಗುತ್ತದೆ. ನಂತರವಾಗಿ ಅವರು ಸರಿಸುಮಾರು 60 ವರ್ಷ ದಾಟಿದ ನಂತರ ಅವರ ಜೀವನೋಪಾಯಕ್ಕಾಗಿ ತುಂಬ ಕಷ್ಟಪಡುತ್ತಿದ್ದಾರೆ. ಈ ಒಂದು ಮಾಹಿತಿಯನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ಕೇಂದ್ರ ಸರ್ಕಾರವು 2019 ಇಸವಿಯಲ್ಲಿ ರೈತರಿಗೆ ಒಂದು ಜೀವನೋಪಾಯನ ಭದ್ರತೆಯನ್ನು ಕಲ್ಪಿಸಿಕೊಡುವ ಮುಖ್ಯ ಉದ್ದೇಶದಿಂದ ಪಿಎಂ ಕಿಸಾನ್ ಮಾನ್ಧನ್ ಯೋಜನೆಯನ್ನು ಜಾರಿಗೊಳಿಸಿದ್ದಾರೆ. ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ, ನಮ್ಮ ರಾಜ್ಯದಲ್ಲಿ ಸರ್ಕಾರದ ನೌಕರರಿಗೆ ನಿವೃತ್ತಿ ಹೊಂದಿದ ಮೇಲೆ ಅವರಿಗೆ ಬರುವಂತಹ ಪಿಂಚಣಿಯ ಒಂದು ಲೈನಲ್ಲಿ ರೈತರಿಗೂ ಕೂಡ ಪಿಂಚಣಿ ವ್ಯವಸ್ಥೆಯನ್ನು ಕೊಡುವ ಒಂದು ವಿಷಯವನ್ನು ಗಮನದಲ್ಲಿಟ್ಟುಕೊಂಡು ಈ ಕಾರ್ಯಕ್ರಮದ ರೂಪುರೇಷೆಗಳು ಅಂತ ಹೇಳಿದ್ರೆ, 18 ವರ್ಷದಿಂದ 40 ವರ್ಷದೊಳಗಿರುವಂತಹ ಯಾವುದೇ ರೈತರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನೋಂದಾಯಿಸಿಕೊಳ್ಳಲು ಅರ್ಹರಾಗಿದ್ದಾರೆ. ಮತ್ತೆ ಈ ಕಾರ್ಯಕ್ರಮದಡಿಯಲ್ಲಿ ನೋಂದಾಯಿಸಿಕೊಂಡಿರುವಂತಹ ರೈತರು ಮಿನಿಮಮ್ ಅಂತ ಹೇಳಿದ್ರೆ 1 ತಿಂಗಳಿಗೆ ₹55 ತಿಂಗಳಿಗೆ ಅವರು ತಮ್ಮ ಖಾತೆಗೆ ಜಮಾಯಿಸಬೇಕಾಗುತ್ತೆ. ಅದೇ ರೀತಿ ಸರ್ಕಾರದಿಂದ ಕೂಡ ರೈತರು ಎಷ್ಟು ಜಮಾಯಿಸ್ತಾರೋ ಸರ್ಕಾರದವರು ಕೂಡ ಅಷ್ಟೇ ಒಂದು ಅಮೌಂಟನ್ನು ಅವರ ಅಕೌಂಟ್ಗೆ ಜಮಾಯಿಸ್ತಾರೆ. ಇದು ಎಲ್ಲಿವರೆಗೆ ಹೋಗುತ್ತೆ ಅಂತ ಹೇಳಿದ್ರೆ, ಅವರು 60 ವರ್ಷಗಳನ್ನು ದಾಟುವವರಿಗೆ ಹೋಗುತ್ತೆ. 60 ವರ್ಷಗಳ ಆದ ನಂತರ ಪ್ರತಿ ರೈತರಿಗೂ 1 ತಿಂಗಳಿಗೆ ಅವರಿಗೆ 3,000 ಪಿಂಚಣಿ ಅಮೌಂಟ್ ಬರುತ್ತೆ. ಸೊ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ, ಅವರು 60 ವರ್ಷ ದಾಟಿದ ನಂತರ ಅವರ ಜೀವನೋಪಾಯಕ್ಕಾಗಿ ಬೇಕಾಗಿರುವಂತಹ ಒಂದು ಮಿನಿಮಮ್ ಹಣಕಾಸಿನ ಒಂದು ಭದ್ರತೆಯನ್ನು ಕೊಡುವ ಒಂದು ಉದ್ದೇಶಕ್ಕಾಗಿ ನಮ್ಮ ಒಂದು ಕೇಂದ್ರ ಸರ್ಕಾರವು ಈ ಕಾರ್ಯಕ್ರಮವನ್ನು 2019 ಇಸವಿಯಲ್ಲಿ ಜಾರಿಗೊಳಿಸಿದರೆ, ನಾವು ಇಂದು ಈ ಕಾರ್ಯಕ್ರಮದ ಮುಖಾಂತರ ರೈತರಿಗೆ ದೊರಕುವಂತಹ ಸೌಲಭ್ಯಗಳನ್ನು ತಲುಪಿಸುವ ಒಂದು ಪ್ರಯತ್ನವನ್ನು ಪಡುತ್ತಿದ್ದೇವೆ. ನಂತರ ರೈತರು ಏನಾದರೂ ಮಿನಿಮಮ್ 55 ಆಗಲ್ಲ, ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಅವರೇನಾದರೂ ನಾನು ಕಟ್ತೀನಿ ಪ್ರತಿ ತಿಂಗಳಿಗೆ ಅಂತ ಹೇಳಿದ್ರೆ, ಮ್ಯಾಕ್ಸಿಮಮ್ ಎಷ್ಟು ಕಟ್ಬೋದು ಅವರು, ₹200 ಕಟ್ಬೋದು. ಎಷ್ಟು ಅಮೌಂಟ್ ನೀವು ಪ್ರತಿ ತಿಂಗಳವರೆಗೆ ರೈತರು ಕಟ್ತಾರೋ ಅದೇ ಒಂದು ಸರಿಸಮಾನವಾಗಿ ಕೇಂದ್ರ ಸರ್ಕಾರ ಕೂಡ ಅವರ ಖಾತೆಗೆ ಅಮೌಂಟ್ ಹಾಕುತ್ತೆ. ಅವರೇನಾದರೂ 60 ವರ್ಷದವರೆಗೆ ಆ ಅಮೌಂಟನ್ನು ಪೇ ಮಾಡಿ 60 ವರ್ಷಗಳ ನಂತರ ಮಿನಿಮಮ್ ಆಗಿ ಅವರೇನಾದರೂ ₹55 ಪೇ ಮಾಡಿದ್ದಲ್ಲಿ ಅವ್ರಿಗೆ 1 ತಿಂಗಳಿಗೆ 3,000 ಪಿಂಚಣಿ ಸಿಗುತ್ತೆ. 55 ಏನಾದರೂ ಹೆಚ್ಚಿಗೆ ಅವರೇನಾದರೂ ಪಾವತಿಸಿದಲ್ಲಿ ಅಂತಹ ರೈತರಿಗೆ 3,000 ಹೆಚ್ಚಿನ ಪಿಂಚಣಿ ಅವರ ಖಾತೆಗೆ ಜಮಾಯಿಸುತ್ತದೆ. ಒಂದು ಸಂದರ್ಭದಲ್ಲಿ ಏನಾದರೂ ಈ ಕಾರ್ಯಕ್ರಮ ನೋಂದಾಯಿಸಿ ಚಾಲ್ತಿಯಿದ್ದಂಥ ಸಂದರ್ಭದಲ್ಲಿ ರೈತರೇನಾದರೂ ಮರಣವನ್ನು ಹೊಂದಿದ್ದರೆ ಅಂಥ ಸಂದರ್ಭದಲ್ಲಿ ಈ ಯೋಜನೆಯನ್ನು ರೈತರ ಪತ್ನಿಯು ಮುಂದುವರಿಸಿಕೊಂಡು ಹೋಗಬಹುದು. ಅದು ಒಂದು ಸೌಲಭ್ಯ. ತದನಂತರ ಒಂದು ಕುಟುಂಬಕ್ಕೆ ಕೇವಲ ಒಬ್ಬನೇ ಒಬ್ಬ ರೈತ ನೋಂದಾಯಿಸಿಕೊಳ್ಳಬಹುದು ಅಂತ ಯಾವುದೇ ರೀತಿಯಾದ ಒಂದು ಕಂಡೀಷನ್ ಇಲ್ಲ. ಒಂದು ಕುಟುಂಬಕ್ಕೆ ರೈತನಾಗಲಿ ರೈತನ ಹೆಂಡತಿ ಕೂಡ ಇಬ್ಬರಾಳು ಕೂಡ ಅವರು ಬೇರೆ ಬೇರೆಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನೋಂದಾಯಿಸಿಕೊಳ್ಳಬಹುದು. ಸೊ ಈ ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ 9108562528 ಸಂಪರ್ಕಿಸಬಹುದು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ನಿವೃತ್ತ ಐಎಎಸ್ ಅಧಿಕಾರಿ ಚಿರಂಜೀವಿ ಸಿಂಗ್. ಗುರುನಾನಕ್ ಅವರು ಹೇಳಿದ್ರು, ಸೋ ಕ್ಯೋ ಮಂದಾ ಆಖಿಯೇ ಜಿತ್ ಚಮ್ಮೆ ರಾಜಾನ್, ರಾಜರಿಗೆ ಜನ್ಮ ಕೊಡೋ ಅವರಿಗೆ ನಾವು ಯಾಕೆ ಹೇ ದೃಷ್ಟಿಯಿಂದ ಪರಿಗಣಿಸುತ್ತೇವೆ. ಹೆಣ್ಣು ಭ್ರೂಣ ಹತ್ಯೆ ಮಹಾಪಾಪ, ಈ ಪಾಪವನ್ನ ನಿಷೇಧಿಸಿ ಖಂಡಿಸಿ, ಭ್ರೂಣ ಹತ್ಯೆ ನಿಲ್ಲಿಸಿ ಸಮಾಜವನ್ನು ಉಳಿಸಿ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದೀಗ ಕೇಳೋಣ ಸಾವಯವ ಕೃಷಿಯ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ತಳುಕು ಗ್ರಾಮದ ಪ್ರಗತಿಪರ ಕೃಷಿಕ ಬಿಎಂ ಸಿದ್ದರಾಮ ಶರ್ಮಾ ಅವರೊಂದಿಗೆ ಸಂದರ್ಶನವನ್ನ. ರೈತ ಬಾಂಧವರೇ, ಇದೀನ್ ನಮ್ಮ ಜೊತೆ ಚಳ್ಳಕೆರೆ ತಾಲೂಕು ತಳಿಕಿನ ಹಿರಿಯ ಹಾಗೂ ಪ್ರಗತಿಪರ ಕೃಷಿಕರಾದ ಬಿಎಂ ಸಿದ್ದರಾಮ ಶರ್ಮಾ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಸಾವಯವ ಕೃಷಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ಲಿಕ್ಕೆ ಬಂದಿದ್ದಾರೆ. ಸರ್, ಈ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ ಸರ್. ನಮಸ್ತೆ ಸರ್. ಈಗ ನಿಮ್ಗೆ ವಯಸ್ಸು ಎಷ್ಟು ಸರ್? ನಂದು ಈಗ 70 ರನ್ನಿಂಗ್, 70 ವರ್ಷ. ಎಷ್ಟು ವರ್ಷದಿಂದ ಈ ಕೃಷಿ ಬದುಕು ಮಾಡ್ತಾ ಇದ್ದೀರಿ ಸರ್? ನಾನು 77 ನಂತರ ಕೃಷಿಗೆ ಬಂದೆ. ವಿದ್ಯಾಭ್ಯಾಸ ಎಲ್ಲವರು ಮಾಡಿ? ವಿದ್ಯಾಭ್ಯಾಸ BA ಇದೇ ಚಿತ್ರದುರ್ಗ ಜಿಲ್ಲೆನಲ್ಲೇ SJM ಕಾಲೇಜ್ನಲ್ಲಿ ನಾನು ಮುಗಿಸಿದೆ. ಅವಾಗೆಲ್ಲ BA ಓದಿದ್ರೆ ಸಾಕಷ್ಟು ಕೆಲಸಗಳು ಸಿಗ್ತಾ ಇದ್ವು? ಕೆಲಸಗಳು ಅವತ್ತು ಇರಲಿಲ್ಲ ಸರ್. ಅದು ಇದ್ವು ಅಂದರೆ ಹೆಂಗಿದ್ವು ಅಂದರೆ ಶ್ರಮಿಕ ಕೆಲಸ ಇತ್ತು. ಶ್ರಮದಾನದ ಕೆಲಸ ಕೃಷಿ ಬಿಟ್ಟರೆ ಬೇರೆ ಅತಿ ಹೆಚ್ಚು ಫುಲ್ ಟೈಮ್ ಜಾಬ್ ಅಂದರೆ ಕೃಷಿ. ಅಲ್ಲಿ ದಿನದ 24 ಗಂಟೆನೂ ಉಸ್ತುವಾರಿ ಬೇಕಾಗುತ್ತೆ. ನಾವು ಬೆಳೆಸಿದ ಬೆಳೆಗಳಿಗೆ ನೀರು ವಗೈರೆ ಉಣಿಸೋಕೆ ಬೇಕಾಗುತ್ತೆ. ನಮಗೆ ಇವತ್ತಿನಷ್ಟು ಸೌಲಭ್ಯಗಳು ಆ ದಿನಗಳಲ್ಲಿ ಇರಲಿಲ್ಲ. ಹಾಯಿ ನೀರು ಹಾಯಿಸ್ತಿದ್ವಿ, ಕೆರೆ ನೀರನ್ನು ಬಳಸ್ತಿದ್ವಿ. ಅವೆಲ್ಲ ಸಂಪದ್ಭರಿತವಾಗಿತ್ತು ನಮ್ಮೂರಿನಲ್ಲಿ, ಕೆಲವು ಕಡೆ ಇರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಬೋರ್ವೆಲ್ ಶುರುವಾದಾಗಿಲ್ಲಿಂದ ಮೇಲಿದ್ದಂಥ ನೀರು 1000 ಅಡಿಗಳ ಆಳಕ್ಕೋಗಿದೆ. ಅದನ್ನು ನಾವು ಬಟನ್ ಒತ್ತಿ ಮೇಲಕ್ಕೆ ತಗೊಂಡು ಬಂದು ಸಾಕಷ್ಟು ಕಷ್ಟಪಡಬೇಕು, ಜೊತೆಗೆ ಹಣ ವ್ಯಯ ಮಾಡಬೇಕು. ಇದು ಆಧುನಿಕ ಪದ್ಧತಿ ಅಂತ ಹೇಳ್ತಾರೆ. ಆಧುನಿಕ ಪದ್ಧತಿ ಅಂದರೆ ಶ್ರಮ ಹಾಕೋದು, ಹಣ ವ್ಯಯ ಮಾಡೋದು ಬಿಟ್ಟರೆ ಆಧುನಿಕ ಪದ್ಧತಿನಲ್ಲಿ ರೈತರಿಗೆ ಅತ್ಯಂತ ಅನುಕೂಲ ಇಲ್ಲ. ಅವತ್ತು ನಮ್ಮ ಬಾವಿನಲ್ಲೇ ಕೆರೆಯಲ್ಲೇ ಇರೋ ನೀರಿಗೆ ಯಾವುದೇ ಸಮಯ ಬೇಕಾಗಿರಲಿಲ್ಲ. ಹಗಲತ್ತಿನಲ್ಲೇ ನಮ್ಮ ಕೃಷಿ ಚಟುವಟಿಕೆಗಳನ್ನು ಆದಷ್ಟು ಮುಗಿಸ್ಬಿಡ್ತಿದ್ವಿ. ಇತ್ತೀಚಿನ ದಿನಗಳಲ್ಲಿ ಈ ನಮ್ಮ ಅಧಿಕಾರ, ಹಳ್ಳಿನಲ್ಲಿ ರೈತರ ಕೈಯಲ್ಲಿರೋಂಥ ಅಧಿಕಾರ ಯಾವುದೋ ಒಂದು ಇಲಾಖೆಗೆ ವಹಿಸಿದ್ರು. ಅವರು ನೀರೆತ್ತಿದರೆ ನೀರು, ಕರೆಂಟ್ ಸ್ವಿಚ್ ಆನ್ ಮಾಡಿದರೆ ನಮಗೆ ನೀರು ಕುಡಿಯೋಕ್ಕೆ, ಮತ್ತೆ ಎಲ್ಲ ಚಟುವಟಿಕೆಗೂ ಇವತ್ತು ನಾವು ವಿದ್ಯುತ್ತನ್ನು ಅವಲಂಬಿಸ್ತಾ ಇದ್ದೀವಿ. ಇಂತಹ ಒಂದು ಸ್ಥಿತಿ ಅತ್ಯಂತ ದುಃಖಕರ ಅಂತ ಹೇಳ್ಬೋದು. BA ಓದಿದ್ಮೇಲೆ ಈ ಕೃಷಿ ಬದುಕಿಗೆ ಬಂದ್ರೆ, ಯಾಕೆ ಈ ಕೃಷಿ ಬದುಕಿಗೆ ಬರ್ಬೇಕಂತ ಆಸಕ್ತಿ ಬಂತು? ಅತಿ ಹಿಂದಿನ ಪುರಾತನ ಕಾಲದಲ್ಲೂ ಮಣ್ಣಿನಿಗೆ ಒಂದು ಕಾಳು ಹಾಕಿ 300 ಕಾಳು ಬೆಳೆಯೋದು, ಕೇವಲ 6 ತಿಂಗಳಲ್ಲಿ ಯಾವ ಬ್ಯಾಂಕ್ನಲ್ಲೂ 1 ರೂಪಾಯಿ ಹಾಕಿದರೆ 6 ತಿಂಗಳಿಗೆ 2 ರೂಪಾಯಿ ಆಗಲ್ಲ. ಅಂದರೆ ನಾವು ಮಣ್ಣಿಗೆ ಹೋಗಲೇಬೇಕು, ಏನೇ ಉತ್ಪಾದನೆ ಮಾಡಲಿ ಮಣ್ಣಿನಲ್ಲೇ ಎಲ್ಲದೂ ಉಂಟು. ನಮಗೆ ಬೇಕಾದಂಥ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯಗಳು ಏನೇ ಇದ್ರೂ ಸಹ ಭೂಗರ್ಭದಲ್ಲಿ ಅಡಗಿದ್ದಾವೆ ಹೊರತು ಅವನ್ನು ಹೊರತೆಗೆಯಕ್ಕೆ ಮತ್ತೆ ನಾವು ಸಾಕಷ್ಟು ಶ್ರಮ ಹಾಕಬೇಕು, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳನ್ನ ಇದು ಮಾಡಬೇಕು. ಆದರೆ ಅದನ್ನು ತೆಗೆದ ಮೇಲೆ ಮಣ್ಣಿನ ಒಂದು ಮೇಲ್ಪದರದ ಸಂಪತ್ತೇನಿದೆ ಅದೇ ಅತ್ಯಂತ ಫಲವತ್ತಾಗಿರುವಂತಹ ಸಂಪತ್ತು. ಒಂದು 3/4 ಲೆವೆಲ್ಗೆ ಭೂಮಿ ತುಂಬ ಫಲವತ್ತಾಗಿರುತ್ತೆ, ಅದರ ಆಳದಲ್ಲಿರೋದು. ಈಗ ಕೆರೆಗಳು ಎತ್ತುತ್ತೀವಿ, JCB ಬಳಸ್ತೀವಿ. JCBನ್ನು ತೆಗೆದಂಥ ಮಣ್ಣಿನಲ್ಲಿ ಯಾವುದೇ ಜೀವಾಣುಗಳು ಇರೋಲ್ಲ. ಜೀವಾಣುಗಳು ಇರೋದು ಗಾಳಿ, ಬೆಳಕು, ನೀರನ್ನು ಯಾವುದು ಸಮೃದ್ಧವಾಗಿ ಬಳಸ್ಕೊಳ್ತದೆ. ಪದೇ ಪದೇ ಈ ಪ್ರಾಣಿಗಳು, ಪಕ್ಷಿಗಳು, ನಮ್ಮ ನೇಗಿಲ ಉಳುಮೆ ಇಲ್ಲಿದ್ದಾಗ ಮಾತ್ರ ಅದು ಫಲವತ್ತಾಗಿರ್ಲಿಕ್ಕೆ ಸಾಧ್ಯ. ಅತಿ ಆಳಕ್ಕೋದ್ರೆ ಯಾವುದೇ ಜೀವಿ ಬದುಕೋಕ್ಕಾಗಲ್ಲ, ಅಲ್ಲಿ ಗಾಳಿಯ ವಾತಾವರಣ ಇರೋಲ್ಲ. ಆದರೆ ನಮ್ಮ ಎರೆಹುಳ ಅತ್ಯಂತ ಹಿಂದಿಂದು ಅದು 20 ಆಳದವರೆಗೂ ಹೋಗಿ ಬದುಕುವಲ್ದು ಕೋಶಾವಸ್ಥೆಗೆ ಹೋಗಿ ಇದ್ದು ಮತ್ತೆ ತಿರುಗಾ ಅದಕ್ಕೆ ತಕ್ಕಂಥ ವಾತಾವರಣ ಸಿಕ್ಕಾಗ ಮತ್ತೆ ಮೇಲೆ ಬಂದು ಮೇಲೆ ಚಟುವಟಿಕೆಯನ್ನು ನಡೆಸಿ ನಾವೆಲ್ಲ ಪ್ರೈಮರಿ ಶಾಲೆಯಲ್ಲಿ ಎರೆಹುಳು ರೈತನ ಗೆಳೆಯ ಅಂತಲೇ ನಾವು ಓದ್ತಿದ್ವಿ. ಅವತ್ತಿನ ಒಂದು ಎಜುಕೇಷನ್ನು ನಮ್ಮ ಬದುಕಿಗೆ ಅತ್ಯಂತ ಹತ್ತಿರವಾಗಿತ್ತು ಅಂತ ನನ್ನ ಅನಿಸಿಕೆ. ಸರ್, ಇದ್ರ ಜಮೀನು ಎಷ್ಟು ಎಕರೆ ಇದೆ ಸರ್ ನಿಮ್ದು? ಜಮೀನು ನನ್ನ ಪಾಲಿಂದು ಕೇವಲ 4 ಎಕರೆ 6 ಗುಂಟೆ. ಏನೇನು ಬೆಳೆಗಳು ಬೆಳೀತೀರಾ? ನಾವು ಹಿಂದೆ ಈ ನಾವು ಬೋರ್ವೆಲ್ಲು ಬಾವಿ ತೆಗ್ಸಕ್ಕೆ ಮುಂಚೆ ಮಳೆ ಆಶ್ರಯದಲ್ಲಿ ಬೆಳೀತಿದ್ವಿ. ಅವತ್ತು ಸೀಮಿತ ಅವಧಿ ಮಳೆ, ಬಹಳ ಮಳೆ ಅಂದರೆ ಕನಿಷ್ಠ ಅಂದರೆ ಬಹಳ ಕನಿಷ್ಠ. ನಮ್ಮ ಭೂಮಿನಲ್ಲಿ 10 ಎಕರೆ ಭೂಮಿ ಕಟ್ಕೊಂಡಿರೋರಾಗಲಿ, 100 ಎಕರೆ ಭೂಮಿ ಕಟ್ಕೊಂಡಿರೋರಾಗಲಿ, ಅದರಲ್ಲಿ ಬೆಳೆದ ಬೆಳೆ ಅವ್ರ ಕುಟುಂಬಕ್ಕೆ ಸಾಕಾಗ್ತಾ ಇರಲಿಲ್ಲ. ಹಾಗಾಗಿ ನಮ್ಮ ಪ್ರದೇಶ ಯಾವತ್ತೂ ಹಿಂದುಳಿದ ಪ್ರದೇಶ ಅಂತಂದು ಒಂದು ಟ್ಯಾಗ್ಲೈನ್ ಹಾಕ್ಕೊಂಡಿತ್ತು. ಇತ್ತೀಚಿನ ದಿನಗಳಲ್ಲಿ ಒಂದು ವೈಜ್ಞಾನಿಕವಾಗಿ ಬೇರೆ ಎಲ್ಲೋ ಇರೋ ನೀರನ್ನ ನಮ್ಮಲ್ಲಿ ಬಳಸುವಂತಹ, ಈಗ ನಮ್ಮ ಮಾರಿಕಣಿವೆ ವಾಣಿವಿಲಾಸ ಸಾಗರಕ್ಕೆ ನೀರು ಬಂದಿರೋದ್ರಿಂದ, ಹಿಂದೆ ನಾನು 25 ವರ್ಷದ ಹಿಂದೆ ಓದಿದ್ದೆ ಒಂದು ಆರ್ಟಿಕಲ್ನಲ್ಲಿ, ಇದು 150 ಕಿಲೋಮೀಟರ್ ಸರೌಂಡಿಂಗ್ಸ್ ವಾಟರ್ ಟೇಬಲ್ ಡೆವಲಪ್ ಮಾಡುತ್ತೆ ಅಂತ ಹೇಳಿತ್ತು ಅವತ್ತಿನ ಜಿಯಾಲಜಿಸ್ಟ್ ಬರೆದಿದ್ದ ಒಂದು ಲೇಖನ. ಸೊ ಈಗ ಅನಿಸುತ್ತೆ ನಮ್ಮ ಕೆರೆಗಳಿಗೆ ಹಿಂದಿನ ವರ್ಷವೂ ನೀರಿಲ್ಲ, ಈಗಲೂ ನಮ್ಮ ಏರಿಯಾದಲ್ಲಿರ್ತಕ್ಕಂಥ ಬೋರ್ವೆಲ್ಗಳು ಬತ್ತಿಲ್ಲ. ಕಾರಣ ಇಷ್ಟೇ, ಅಂತರ್ಜಲದ ಮಟ್ಟ ಚೆನ್ನಾಗಿದೆ. ಹೀಗೆ ನಾವು ಸಾಕಷ್ಟು ಸ್ಟೋರೇಜ್ ಮಾಡಿ ಅವುಗಳಿಂದ ಫಲ ಪಡ್ಕೊಂಡ್ರೆ ನಾವು ಇದು ಮಾಡ್ಬೋದು. ಒಂದೊಂದು ಹೊಲ ಕಟ್ಕೊಂಡವರು ಕೆರೆ ಕಟ್ಕೊಂಬೇಕಾಗಲ್ಲ, 4 ಎಕರೆ ಹೊಲ ಇರೋನು, 1 ಎಕರೆ ಕೆರೆ ಕಟ್ಟಿದ್ರೆ ಇನ್ನು 3 ಎಕರೆನಲ್ಲಿ ಅವನ ಎಲ್ಲ ಚಟುವಟಿಕೆ, ಅವನ ಕುಟುಂಬದ ಆದಾಯ ಒಗೆದ್ರೆ ಇವತ್ತಿನ ಒಂದು ಜೀವನದಲ್ಲಿ ಎಲ್ಲರಿಗೂ ಸರಳವಾದ ವೇಗವಾಗಿ ನಡೆದಾಡೋ ಜನ ತುಂಬ ಕಮ್ಮಿ. 1 ಕಿಲೋಮೀಟರ್ ನಡೆಯೋಕ್ಕೂ ಸಹ ಹಿಂದೆ ಮುಂದೆ ನೋಡ್ತಾರೆ, ಆಟೋ ಕಾಯ್ತಾರೆ, 1/2 ಗಂಟೆ ಕಾಯ್ತಾರೆ, ಬೇಕಾದರೆ 1/2 ಗಂಟೆಗೆ ಆ ಜಾಗಕ್ಕೆ ತಲುಪ್ಬೋದು. ಇವತ್ತು ಶ್ರಮರಹಿತ ಜೀವನ ಶುರುವಾಗಿಬಿಟ್ಟಿದೆ. ಬೇಕು ಅಂದ ತಕ್ಷಣ ಬಟನ್ ಒದ್ದಿದ್ದಟಿಗೆ ಬೇಕು ಅನ್ನೋ ಅಂತ ಒಂದು ಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ನಮ್ಮ ತಂದೆ ಓದಬೇಕಾದ್ರೆ ಮರಳಿನ ಮೇಲೆ ಅಕ್ಷರಗಳನ್ನು ಬರೆದು ಕಲಿತಿದ್ರು. ಅವತ್ತು ಕೇವಲ LS ಅಥವಾ ಇಂಟರ್ಮೀಡಿಯೇಟ್ ಅಂತ ಓದಿರೋರು ಸಹ ತಹಶೀಲ್ದಾರ್ ಲೆವೆಲ್ ಇರೋಂಥ ಒಂದು ಬುದ್ಧಿವಂತಿಕೆಯನ್ನು ಗಳಿಸ್ಕೊಂಡಿದ್ರು. ಇವತ್ತಿನ TV ವಗೇರೆ ನಾವು ಇಲ್ಲೇ ಕುತ್ಕೊಂಡು ಪ್ರಪಂಚದ ಯಾವುದೇ ಭಾಗ ಬೇಕಾದರೂ ನೋಡ್ಬೋದು, ಅಲ್ಲೇ ಬಗ್ಗೆ ತಿಳ್ಕೊಬೋದು. ಇವ್ರು ಈಗ ಏನೇನು ಬೆಳೆಗಳು ಬೆಳೀತಾ ಇದ್ದಾರೆ ಸರ್ ನಿಮ್ಮ ಜಮೀನಲ್ಲಿ? ಸರ್, ನಾನೀಗ ಮೊದಲು ಅತಿ ಕಡಿಮೆ ಮಳೆಯಾಶ್ರಯ ಇತ್ತಲ್ಲ, ಹಾಗಾಗಿ ಏನೋ ಮುಂಗಾರಿನಲ್ಲಿ ಶೇಂಗಾ, ಹುರುಳಿ, ಒಂದು ಸ್ವಲ್ಪ ತೊಗರಿ, ಈ ನವಣೆ ಸ್ವಲ್ಪ ಈ ಥರ ಬೆಳ್ಕೊತಿದ್ವಿ. ಈಗ ಅವುಗಳಿಗೂ ಸಹ ಫಸಲು ಬರದೇ ಇರೋವಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಮಳೆ ತುಂಬ ಕಮ್ಮಿ ನಮ್ಮ ಪ್ರದೇಶದಲ್ಲಿ, ನನ್ನ ಊರಿನಲ್ಲಿ, ನನ್ನ ಜಮೀನಿನಲ್ಲೇ ಅಂತಲೇ ಹೇಳ್ಬೋದು. ನನ್ನ ಜಮೀನಿನ ಕೇವಲ 100 ಮೀಟರ್ ದೂರದಲ್ಲಿ ಒಂದು ಮಳೆ ಮಾಪನ ಕೇಂದ್ರ ಇದೆ. ಅದರದ್ದು ಫುಟೇಜಸ್ ಎಲ್ಲ ನೋಡಿದರೆ ಎಷ್ಟು ಬಿತ್ತು ಅಂತ ಗೊತ್ತಾಗುತ್ತೆ, ಎಲ್ಲ ಅಧಿಕಾರಿಗಳು ಗೊತ್ತಾಗುತ್ತೆ. ಆದರೆ ಈ ಕೃಷಿಗೆ, ಸಾವಯವ ಕೃಷಿಗೆ ಬೇಕಾದಂಥ ಪರಿಕರಗಳನ್ನು ಹೊಂದಾಣಿಕೆ ಮಾಡಿಕೊಂಡು, ಒಟ್ಟು ಕುಟುಂಬದಲ್ಲಿ ಒಬ್ಬರು ದನ ನೋಡ್ಕೊತಿದ್ರು, ಇನ್ನೊಬ್ಬರು ವ್ಯವಸಾಯ ಮಾಡ್ತಿದ್ರು, ಮತ್ತೊಬ್ರು ಇನ್ನೊಂದು ಕೆಲಸ ಎಲ್ಲ ಮಾಡ್ತಿದ್ರು. ಈಗ ಸಂಕೀರ್ಣ ಜಗತ್ತಾಗಿ ಕುಟುಂಬ ಒಡೆದು ಛಿದ್ರ ಛಿದ್ರ ಆಗಿ ಒಬ್ಬನೇ ಎಲ್ಲದನ್ನೂ ಮಾಡಬೇಕಾದ್ರೆ ಅವನು ದಣಿತಾನೆ. ಆ ದಣಿವು ಏನು ಮಾಡುತ್ತೆ ಮನುಷ್ಯನನ್ನು, ಮನುಷ್ಯನಿಗೆ ದೇಹ ದಣಿವಾದ ತಕ್ಷಣ ವಿಶ್ರಾಂತಿ ಬೇಕಂತ ಅವನಿಗೆ ಆಕಳಿಕೆನೂ ಬರುತ್ತೆ. ಆಕಳಿಕೆ ಬಂದಾಗ ನಾವು ಬಾಯನ್ನು ಅಗಲವಾಗಿ ತೆಗೆದಷ್ಟು ಬಾಕಿ ಟೈಮ್ ಮೇಲೆ ತೆಗೆದು ತೋರ್ಸೋಕ್ಕಾಗಲ್ಲ. ಇದು ಸಹ ನಾನು ಕಂಡುಕೊಂಡಿರೋಂಥ ವಿಚಾರ. ಕೃಷಿನಲ್ಲಿ ಅನೇಕ ಕೀಟ ದುಂಬಿ ವಗೈರೆಗಳು ನಮಗೆ ಸಹಕಾರಿಯಾಗಿದ್ದಾವೆ. ಅದನ್ನು ನಾವು ಪ್ರಾಥಮಿಕ ಶಿಕ್ಷಣದಿಂದಲೇ ಅಳವಡಿಸ್ಕೊಂಡ್ರೆ ಮುಂದಿನ ಒಂದು ಕೃಷಿ ತುಂಬ ಸಂಪದ್ಭರಿತವಾಗಿರುತ್ತೆ. ಅವತ್ತು ನಾವು ಕೇವಲ ಹಿರಿಯರು ಏನು ಮಾಡ್ತಿದ್ರು ಅದನ್ನು ನೋಡ್ಕೊಂಡು ಅನುಸರಿಸಿಕೊಂಡು ಅವರಿಗೆ ಟೀಚ್ ಮಾಡದೇ ಇರೋವಂಥ ಒಂದು ಸ್ಥಿತಿನಲ್ಲಿ ನಾವೆಲ್ಲರೂ ಇದ್ವಿ. ಈಗ ಎಜುಕೇಷನ್ ಅನ್ನೋದು ತುಂಬ ಉತ್ತಮವಾಗಿದೆ. ನಾವು ಎಲ್ಲವನ್ನು ಎಲ್ಲ ಶಾಲೆಯಲ್ಲೂ ಕಲಿಯಲಾರದ್ದು ಪ್ರಾಥಮಿಕ ಹಂತದಲ್ಲಿ ನಮ್ಮದೇ ಭಾಷೆಯಲ್ಲಿ, ಮಾತೃಭಾಷೆ ಅಥವಾ ಕನ್ನಡದಲ್ಲಿ ಕಲಿಸಿದರೆ ನಮ್ಮ ದೇಶ ಈಗೆಲ್ಲ ನಾವೇನು ಹೇಳ್ತೀವಿ, ಉದ್ಯೋಗ ನಷ್ಟ ಆಗೈತೆ, ಅದಾಗೈತೆ, ಇದಾಗೈತೆ ಅಂತ ಎಲ್ಲ ಸಬೂಬು ಹೇಳ್ತೀವಿ. ಕೃಷಿಗೆ ಹೆಚ್ಚು ಜನ ಇದ್ದಷ್ಟು ಕೃಷಿ ಉತ್ಪನ್ನ ಉತ್ಕೃಷ್ಟವಾಗಿ ಬೆಳೆಯುತ್ತದೆ. ಅದರ ಉತ್ಪನ್ನಗಳು ಅಷ್ಟೇ ಗಟ್ಟಿಮುಟ್ಟಾಗಿರುತ್ತೆ, ಒಂದು ಫಿಗರ್ ಇರ್ತದೆ ಅದರಲ್ಲಿ. ಈಗ ಹಳೆ ಧಾನ್ಯಗಳು 6 ತಿಂಗಳಿಗೆ ಬರುವಂಥ ಬೆಳೆ ಇದ್ವು, ಆ ಬೆಳೆಗಳೆಲ್ಲ ಏನಾಗ್ತಾ ಇದ್ವು, ನಮಗೆ ಒಂದು ಉತ್ಕೃಷ್ಟ ಶಕ್ತಿ ಕೊಡ್ತಿದ್ವು. ಎಲ್ಲ ಜನರು ಆಗಿನ ಕಾಲದಲ್ಲಿ 60ಕ್ಕಿಂತ ಹಿಂದಕ್ಕೆ ಹೋದರೆ ಹೊಟ್ಟೆ ತುಂಬೋ ಊಟ ಎಲ್ರಿಗೂ ಸಿಗ್ತಿರಲಿಲ್ಲ, ಆದರೂ ಅವರ ದೇಹ ಬಲಿಷ್ಠವಾಗಿತ್ತು, ಕಷ್ಟಕರವಾದ ಕೆಲಸ ಮಾಡ್ತಿದ್ರು, ಬಾವಿಗಳನ್ನು ತೋಡ್ತಿದ್ರು, ಕೆರೆ ಕಟ್ಟೆಗಳಿಗೆ ಶ್ರಮ ಮಾಡಿ ಮಣ್ಣು ಅದನ್ನೆಲ್ಲ ಏರಾಕ್ತಿದ್ರು, ದನಕರುಗಳ ಜೊತೆ ಓಡಾಡಿ ಕೃಷಿನಲ್ಲೇ ಹಗಲೊತ್ತಿನಲ್ಲೇ ಅವರು ಬೇಸಾಯ ವಗೈರೆ ಕೃಷಿ ಚಟುವಟಿಕೆ ಮಾಡ್ತಿದ್ರು, ಬಿಸಿಲಲ್ಲೇ ಇದ್ದು ಕಳೆ ವಗೈರೆ ತಕ್ಕಂತಿದ್ರು, ಇನ್ನೂ ನೀರು ಸಿಕ್ಕರೆ ಕೆರೆ ನೀರು ಹಾಯಿಸ್ಕೊತಿದ್ವಿ. ಈಗೆಲ್ಲ ಆದಷ್ಟು ಕೃಷಿ ಬೇಡದೇ ಶ್ರಮನ. ಈ ಯಾಂತ್ರೀಕರಣದಿಂದ ನಾವು ಮಾಡ್ಬೋದು ಅಷ್ಟೇ, ಆದರೆ ನಮ್ಮ ಭೂಮಿ ಬ್ರೆಡ್ ಇದ್ದಂಗೆ ಇರ್ತಿತ್ತು. ಬ್ರೆಡ್ ಇದ್ದಂಗೆ ಇದ್ದಾಗ ಏನಾಗುತ್ತೆ, ಅಲ್ಲಿ ಒಳಗಡೆ ಗಾಳಿ ಸಂಚಾರ ಇರ್ತಿತ್ತು. ಈಗ ನಾವು ಹೆವಿ ವಾಹನ ಟ್ಯಾಕ್ಟ್ರಿಯಿಂದ ಉಳುಮೆ ಮಾಡ್ತೀವಿ ಅಂದ್ಕೊಳ್ರಿ, ಟ್ಯಾಕ್ಟ್ರಿ ಎಷ್ಟು ತೂಕ ಇರುತ್ತೆ, ಕನಿಷ್ಠ 3.5 ಟನ್ ಇರ್ತದೆ. ಆ ತೂಕ ಯಾವಾಗ ಬೀಳ್ತಾ ಬ್ರೆಡ್ ಅನ್ನೋದು ಹಿಂಗೆ ಇಚ್ಚಿಗಿದ್ರೆ ಹೆಂಗೆ ಅದು ಗಟ್ಟಿಯಾಗುತ್ತೆ, ಈಗ ಭೂಮಿ ಆ ಥರ ಗಟ್ಟಿಯಾಗಿಬಿಟ್ಟಿದೆ. ಆ ಗಟ್ಟಿಯಾದ ಭೂಮಿನಲ್ಲಿ ಸಮ್ಮ ಸಣ್ಣ ಬೆಳೆಗಳು ಅವುಗಳ ರೂಟ್ಸ್ ಡೆವಲಪ್ ಆಗೋಕ್ಕೆ ತುಂಬ ಲೇಟ್ ಆಗುತ್ತೆ, ಸಕಾಲಕ್ಕೆ ಮಳೆ ಇಲ್ಲದಲ್ಲಿ ಅವು ಸೊರಗ್ತವೆ. ಆದರೆ ವೃಕ್ಷಾಧಾರಿತ ಕೃಷಿ ಮಾಡೋದ್ರಿಂದ ಏನಾಗುತ್ತೆ, ವೃಕ್ಷಗಳು ಬೆಳೆದಂಗಲ್ಲ ಅವುಗಳ ಬೇರಿನ ವಿಸ್ತಾರ ಜಾಸ್ತಿ ಆಗುತ್ತೆ, ಡೀಪ್ ರೂಟೆಡ್ ಇರ್ತವವು. ಇವು ನಮ್ಮ ಕೃಷಿಗೆ ಆಹಾರ ಧಾನ್ಯಗಳು ಐದಾರು ತಿಂಗಳ ಒಳಗಡೆ ಫಸಲು ಬರುವಂಥವು ಡೀಪ್ ರೂಟೆಡ್ ಆಗಿರೋಲ್ಲ. ಹಾಗಾಗಿ ಆಳವಾದ ತೇವಾಂಶವನ್ನು ಇವು ಬಳಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಹಾಗಾಗಿ ನಮ್ಮ ಕೃಷಿ ಬರ್ತಾ ಬರ್ತಾ ಸೊರಗ್ತಾ ಇರದೆ ಅದಕ್ಕೆ ವೈಜ್ಞಾನಿಕ ಕಾರಣಗಳು ಬಹಳಷ್ಟಿವೆ. ಯಾರು ಕೃಷಿ ಮಾಡ್ತಾರೋ ಅವರಿಗೆ ಈ ಎಲ್ಲ ಟೆಕ್ನಿಕ್ಸು ತಲುಪಬೇಕು. ನಮ್ಮ ಟೆಕ್ನಿಕ್ಸ್ ಎಲ್ಲ ಎಲ್ಲಿದಾವೆ ಅಂದರೆ ಟೇಬಲ್ ಮೇಲೆ ಇರ್ತವೆ. ನಾವು ಅಲ್ಲಿಂದ ಬಂದು ಅಧಿಕಾರಿಗಳು ಕಂಡು ಏನು ಮಾಡ್ಬೇಕಂತ ಹೇಳಿದ್ರೆ ಅವ್ರಿಗೆ ತಿಳಿದಿದ್ದು ಅವ್ರು ಹೇಳ್ತಾರೆ ಅಷ್ಟೇ. ಆದರೆ ಎಲ್ಲವನ್ನೂ ಕೂಲಂಕುಷವಾಗಿ ಹೇಳ್ಬೇಕಂತಂದರೆ ಬಿತ್ತನೆಯಿಂದ ಹಿಡಿದು ಫಲ ಬರೋವರೆಗೂ ಬೇಕಾಗುವಂತಹ ಒಂದು ಟೆಕ್ನಾಲಜಿನ ಹಳ್ಳಿ ಮಟ್ಟದಲ್ಲಿ ಎಲ್ಲ ರೈತರಿಗೂ ತಲುಪಿಸ್ಬೇಕು. ಇದು ಸರ್ಕಾರದ ಕರ್ತವ್ಯ ಆದರೆ ತುಂಬ ಅನುಕೂಲ ಆಗುತ್ತೆ. ಈಗಲೂ ಮಳೆಯಾಶ್ರಿತ ಬೆಳೆನೇ ಬೆಳೀತಾ ಇದ್ರೆ ನೀರಾವರಿ ಮಾಡ್ಕೊಂಡು ತೋಟಗಾರಿಕೆ ಬೆಳೆಗಳು ಬೆಳೀತಿಲ್ಲ. ನಾನು ತೋಟಗಾರಿಕೆ ಬೆಳೆಗೆ ಹೋದೆ ಸುಮಾರು 2006 ನಾನು ಸಹ ಪಾಳೇಕರ್ರವರ ಒಂದು ಪ್ರೋಗ್ರಾಮ್ನಲ್ಲಿ ಅಟೆಂಡ್ ಮಾಡಿದೆ. ಕೂಡಲ ಸಂಗಮದಲ್ಲಿ ಒಂದು ಪ್ರೋಗ್ರಾಮ್ ಇತ್ತು, ಒಂದು ವಾರದ ಅವಧಿ ಇದು. ಅದಕ್ಕಿಂತ ಮುಂಚೆ ಪತ್ರಿಕೆಗಳಲ್ಲೂ ಕೇಳಿದ್ದೆ ಅವ್ರ ವಿಚಾರನ. ಪತ್ರಿಕೆಗಳಲ್ಲಿ ಕೃಷಿ ಬಗ್ಗೆನೇ ಕೆಲವೊಂದು ಕಾಲಂ ನಿಶ್ಚಿತ ದಿನ ಬುಧವಾರ ಪ್ರಜಾವಾಣಿನಲ್ಲಿ ಬರ್ತಿತ್ತು. ಈಗಲೂ ಹಲವಾರು ಪತ್ರಿಕೆಗಳಲ್ಲಿ ಬರ್ತಾ ಇದೆ. ಈ ಇತ್ತೀಚಿನ ದೂರದರ್ಶನ ಒಂದು ತುಂಬ ಒಳ್ಳೆ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಕೃಷಿ ಬಗ್ಗೆನೇ ಒಂದಷ್ಟು ಸಮಯ ಕಳೆದು ನಮಗೆ ಬೇಕಾದಂಥ ಮಾಹಿತಿಗಳನ್ನ ಅವರು ಫೋನ್ ನಂಬರ್ಗಳಿಂದ ಹಿಡಿದು ನಮಗೆ ತಲುಪಿಸ್ತಾ ಇದ್ದಾರೆ. ಇದು ಒಂದು ರೀತಿ ಬುದ್ಧಿವಂತರಿಗೆ ಓಕೆ. ಆದರೆ ಈಗ ಬೆಳೆಯುತ್ತಿರ್ತಕ್ಕಂಥ ಜನಾಂಗ ಏನು ಎಕ್ಸ್ಪೆಕ್ಟ್ ಮಾಡುತ್ತಂದರೆ, ಇವಾಗ ಕಾಯಿನ್ ಹಾಕ್ದಟ್ಟು ಕರೆನ್ಸಿ ಹೆಂಗೆ ಬರುತ್ತೋ ಮೊಬೈಲ್ನಾಗ ಮಾತಾಡ್ಬೋದಲ್ಲ, ಅಷ್ಟು ಫಾಸ್ಟಾಗಿ ನಮಗೆ ರೀಕ್ಯಾಪ್ ಅಂದರೆ ಅದು ಫಲ ಬೇಕು ಅಂತ ಆಸೆ ಪಡ್ತಾರೆ. ಇದು ಕೃಷಿ ನಾವು ಕೇಳಿದ ತಕ್ಷಣ ಸೃಷ್ಟಿಯಾಗುವಂಥದ್ದಲ್ಲ. ಇವಕ್ಕೆಲ್ಲ ಒಂದು ಸೀಸನ್ ಇರುತ್ತೆ, ಆ ಸೀಸನ್ನಲ್ಲೇ ನಾವು ಬಿತ್ತನೆ ಮಾಡಬೇಕು, ಆ ಸೀಸನ್ನಲ್ಲೇ ಹಾರ್ವೆಸ್ಟ್ ಮಾಡಬೇಕು. ಈ ಸೀಸನ್ ವೈಸ್ ಇರೋದ್ರಿಂದ ಪ್ರಕೃತಿ ಯಾರ ಕೈನೋಗು ಇಲ್ಲ. ನಾವು ಅಂದುಕೊಂಡಷ್ಟು ಸುಲಭವಾಗಿ ಇಡೀ ಭೂಮಿನ ಮೇಲೆಲ್ಲ ನಾವು ಕೃಷಿ ಮಾಡೋಕ್ಕಾಗಲ್ಲ. ಸೀಮಿತವಾಗಿ ಮಾಡ್ಬೋದು, ಸ್ಪ್ರಿಂಕ್ಲರ್ ಹಾಕೋಬೋದು, ನಾವು ನೆರಳು ಪರದೆ ಬಳಸಿ ಬೇಕಾದಷ್ಟಂಥ ಬೆಳೆಗಳನ್ನು, ಆದರೂ ಅಲ್ಲೂ ಸಹ ಕೀಟಗಳು ಬರ್ತವೆ. ವೈರಸ್ ಅನ್ನೋದು ಇವತ್ತು ಎಷ್ಟು ವ್ಯಾಪಕವಾಗಿದೆ ಅಂದರೆ, ಬೇವಿನ ಮರಕ್ಕೆ ನಾವು ಸಣ್ಣವರಿದ್ದಾಗ ಯಾವುದೇ ಕುಡಿ ಒಣಗ್ತಿರಲಿಲ್ಲ. ಇವತ್ತು ನೀವು ನೋಡ್ಬೋದು ಎಲ್ಲ ಕಡೆ ಅದನ್ನು ನೋಡ್ತೀವಿ ನಾವು. ಕಾರಣ ಇಷ್ಟೇ, ನಾವು ಅತಿಯಾಗಿ ಎಷ್ಟು ಬಳಸಬೇಕು ಅಷ್ಟು ಬಳಸಿದೆ, ಅವರಿಗೆ ಅದ್ರ ಬಳಕೆ ಬಗ್ಗೆ ಟೆಕ್ನಾಲಜಿ ಗೊತ್ತಿಲ್ಲದೆ ಹೆಚ್ಚು ಬಳಸಿ ಈ ಕರಾವಳಿನಲ್ಲಿ ಎಂಡೋಸಲ್ಫೋನ್ ಬಳಸಿದರು. ಅಲ್ಲಿರೋ ಪ್ರದೇಶ ಎಲ್ಲ ಹಾಳಾಗೋಯ್ತು, ಎಷ್ಟೋ ಜನ ಊನ ಆದರು. ಇದ್ರ ಪರಿಣಾಮ ಆದಮೇಲೆ ನಾವು ಯೋಚನೆ ಮಾಡ್ತೀವಿ, ಪರಿಣಾಮಗಳು ಏನಾಯಿತು ಅಂದರೆ ಅದನ್ನ ಯೋಚನೆ ಮಾಡೋಕ್ಕೆ ಏನೋ ನಮಗೇನೋ ಶಕ್ತಿ ದೀರ್ಘಾಯುಷ್ ಕೊಟ್ಟಿದ್ದಾನೆ ಭಗವಂತ, ತಪ್ಪಾಗಿರೋದನ್ನ ನೋಡ್ಕೊಳ್ಳೋ ಶಕ್ತಿ ಇವತ್ತು ಇದೆ ಟೆಕ್ನಾಲಜಿ ಮುಖಾಂತರ. ಆದರೆ ಹಳ್ಳಿ ಹೈದ್ರಿಗೆ ಅಲ್ಲಿ ಶಿಕ್ಷಣ ಅತಿ ಕಡಿಮೆ ಇರೋರಿಗೆ ಈ ಎಲ್ಲ ಇದು ಸಿಗ್ತಾ ಇಲ್ಲ. ಸಿಗದೇ ಇರೋದ್ರಿಂದ ಅವರು ತಪ್ಪು ತಪ್ಪಾಗಿ ನಡ್ಕೊಳ್ತಾರೆ, ಅದು ಪ್ರಕೃತಿ ಮೇಲೆ ಪರಿಣಾಮ, ಅದು ಸಾರ್ವಜನಿಕವಾಗಿ ಎಲ್ಲರೂ ಅನುಭವಿಸ್ತೀವಿ. ಅಂದರೆ ನೀವು ಪಾಳೇಕರ ಒಂದು ಪ್ರೋಗ್ರಾಮ್ನ ಅಟೆಂಡ್ ಮಾಡಿದಾಗ ನೀವು ಈ ಸಾವಯವ ಕೃಷಿ ಮಾಡ್ಬೇಕಂತ ಆಸಕ್ತಿ ಬಂತ? ಅದಕ್ಕೆ ಮುಂಚೆನೇ ಇತ್ತು, ಯಾಕಂದರೆ ನಾವು ಹಣವಂತರಾಗಿರಲಿಲ್ಲ. ಇದ್ದ ಸಂಪನ್ಮೂಲಗಳನ್ನೇ ದನ ಕರೆದ ಸಗಣಿ ಹಾಕಿ ಹೊಲದಲ್ಲಿ ವ್ಯವಸಾಯ ಮಾಡ್ತಿದ್ವಿ. ಆದರೆ ಯಾವುದೇ ಒಂದು ಬೆಳೆ ಬೆಳೀಲಿಕ್ಕೆ ಅದಕ್ಕೊಂದಷ್ಟು ತೇವಾಂಶ, ಕನಿಷ್ಠ ತೇವಾಂಶ ಇರಲೇಬೇಕದು. ಆ ತೇವಾಂಶ ಪ್ರಕೃತಿದತ್ವವಾಗಿದ್ದಾಗ ಇನ್ನು ಗೊತ್ತೇ ಇದೆಯಲ್ಲ, ನಮ್ಮದು ಚಿತ್ರದುರ್ಗ ಜಿಲ್ಲೆ ಯಾವಾಗ ಮಳೆ ಬರುತ್ತೆ ಯಾವಾಗ ಮಳೆ ಬರಲ್ಲ ಅಂತ. ಚಿತ್ರದುರ್ಗದಾದ ಮಳೆ ಚಳ್ಳಕೆರೆಗೆ ಬಂದ ಮಳೆ ತಳಕಿಗೆ ಬಂದಿರಲ್ಲ, ಇಲ್ಲೆಲ್ಲ ಮಳೆ ಬಂದಿದೆ ಅಂತ ಹೇಳ್ತಾರೆ. ಈಗ ಫೋನ್ ಕನೆಕ್ಷನ್ ಐತೆ ಮಳೆ ಇಟ್ಕೊಂಬಿಟ್ಟೈತಪ್ಪ ಅಂತಾರೆ. ನಮ್ಮೂರಿನಲ್ಲಿ ಅವತ್ತು ಮಳೆನೇ ಇರಲ್ಲ. ಇದು ಪ್ರಕೃತಿಯ ಕೊಡುಗೆ. ನಾವು ಅನಿವಾರ್ಯವಾಗಿ ಆ ಪ್ರದೇಶದಲ್ಲಿ ಬದುಕೋದ್ರಿಂದ ಎಲ್ಲ ಇದನ್ನು ಅನುಭವಿಸ್ಬೇಕಾಗಿದೆ. ಸೊ ಹಂಗಾಗಿ ನಾನು ಯಾವಾಗ ಪಾಳೇಕರದ್ದು ಇದು ಬಳಸಿದ್ನೋ ಆವಾಗ ಜೀವಾಮೃತ ಮಾಡೋದು, ನಮ್ಮ ದೇಶೀಯ ಹಸುಗಳನ್ನ ಸಾಕಣೆ ಮಾಡೋದು, ಇವುಗಳನ್ನೆಲ್ಲ ಜಾಸ್ತಿ ಮಾಡ್ತಾ ಹೋದೆ. ಈಗ ನಮ್ಮ ಮನೆಯಲ್ಲಿ ಎಲ್ಲರೂ ಗ್ರ್ಯಾಜುಯೇಟ್, ಹಳ್ಳಿನಲ್ಲೇ ಬದುಕಬೇಕಂತ ನಾನು ಯಾಕೆ ಅವತ್ತು ನಿರ್ಧಾರ ಮಾಡಿದ್ನೋ ಅದು ಇವತ್ತು ನನಗೆ ಫಲ ಕೊಡ್ತಾ ಇದೆ. ಅವತ್ತು ಝೀರೋ ಆಗಿದ್ದೆ, ಇವತ್ತು ಹೀರೋ ಆಗಿದ್ದೀನಿ. ಹೀರೋಗೂ ಝೀರೋಗೂ ಒಂದು ಅಕ್ಷರದ ವ್ಯತ್ಯಾಸ, ಹೆಚ್ಚಾಕಿದ್ರೆ ಹೀರೋ, ಝಡ್ ಹಾಕಿದ್ರೆ ಝೀರೋ. ಈ ಥರದ್ದು ವಿಚಾರ ಇದೆ. ಈಗ ನಾವು ಹಗಲಲ್ಲಿ ನಾವು ವಿದ್ಯುತ್ತನ್ನು ಯಾಕೆ ಬೇಡ್ತೀವಿ, ಸರ್ಕಾರದ ವಿಚಾರ ನಾವು ಯಾಕೆ ಹೇಳ್ತೀವಿ ಅಂದರೆ, ಹಗಲತ್ತಾದರೆ ಏನಾದರೂ ವಿಷಜಂತುಗಳಿದ್ದರೆ ನಮ್ಮ ಕಣ್ಣಿಗೆ ಕಾಣಿಸ್ತವೆ, ಕತ್ಲಲ್ಲಿ ಏನು ಕಾಣಿಸುತ್ತೆ, ತುಳಿದ್ರೆ ಕಚ್ಚಿದ್ರೆ ಅವನ ಫ್ಯಾಮಿಲಿಯನ್ನ ಲಾಸು. ದುಡಿಮೆ ಮಾಡೋ ವ್ಯಕ್ತಿ ಕತ್ಲತ್ತಿನಲ್ಲಿ ಹೋಗಿ ದುಡಿತಾನೆ ಹೊರತು ಎಳೆ ಮಕ್ಕಳು ಯಾರು ಹೋಗಿ ಹೊಲದಲ್ಲಿ ಕೆಲಸ ಮಾಡಲ್ಲ. ಆ ದುಡಿಮೆ ಮಾಡೋ ವ್ಯಕ್ತಿನೇ ಇಲ್ಲ ಅಂದರೆ ಅವನ ಆದಾಯ ಫುಲ್ ಝೀರೋ ಆಗುತ್ತೆ. ಆ ಝೀರೋದಿಂದ ಮತ್ತೆ ನಾನು ಸಹ, ನಾನು ಪಿ ಯು ಓದಬೇಕಾದ್ರೆ ನಾನು ತಂದೆ ಕಳ್ಕೊಂಡು ನಮ್ಮ ಆದಾಯ ರಹಿತ ಕುಟುಂಬಕ್ಕೆ ನಾನೇ ಯಜಮಾನ ಆಗಿದ್ದೆ. ಆದಾಯ ಇಲ್ಲದ ಮನೆಯಲ್ಲಿ ನಡೆಸೋದು ಎಷ್ಟು ಕಷ್ಟ ಅಂತ ಎಲ್ರಿಗೂ ಗೊತ್ತಿರುತ್ತೆ. ಹಿಂದೆ ಎಲ್ಲರೂ ಭಗವಂತ ಮಳೆ ಬರಲಪ್ಪ ಅಂತಿದ್ರು. ಕಾರಣ ಬಹುಪಾಲು ಜನ ಶೇಕಡ 90 ಜನ ಕೃಷಿನೇ ಅವಲಂಬಿಸಿದ್ರು, ಭೂಮಿಯಿಂದ ಬರೋ ಧಾನ್ಯಗಳನ್ನ ತಿಂದು ಬದುಕಬೇಕು. ಇಡೀ ನಮ್ಮ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಜೀವಚರಗಳು, ಒಂದು ದುಂಬಿಗೆ ಹೂವಿನ ಪರಾಗನೇ ಬೇಕು ಅಂತಂದರೆ ಕೃಷಿನಲ್ಲಿ ಯಾವುದಾದ್ರೂ ಒಂದು ಬೆಳೆ ಬೆಳೆದು ಆ ಹೂವು ಬಿಟ್ಟರೆ ತಾನೆ ಅಜೇನಿಗಾದರೂ ಒಂದಷ್ಟು ಆಹಾರ ಸಿಗೋದು, ಅದು ಸಿಗುತ್ತೆ, ತನ್ನ ಕುಟುಂಬನೂ ನಿರ್ವಹಣೆ ಮಾಡುತ್ತೆ, ಜೊತೆಗೆ ಸಾರ್ವಜನಿಕರಿಗೂ ಸ್ವಲ್ಪ ಉಪಯೋಗ ಮಾಡುತ್ತದೆ. ಇಲ್ಲಿ ನಾವು ಜೇನು ಮುರಿದ್ರೆ ಅದು ಇನ್ನೊಂದು ಕತ್ತಲೆ ಪ್ರದೇಶಕ್ಕೆ ಹೋಗಿ ಅಲ್ಲಿ ಕಟ್ಟುತ್ತೆ. ಜೇನು ಕೃಷಿ ಇವತ್ತು ಅದು ಒಂದು ರೀತಿ ಇಂಡೈರೆಕ್ಟ್ಲಿ ಉದ್ಯೋಗ ಆಗಿ ಪರಿಣಮಿಸಿದೆ. ಪ್ರತಿಯೊಂದು ಜೀವಿ ಮೊಟ್ಟೆಯಿಂದ ಬರ್ತಕ್ಕಂಥ ಯಾವುದೇ ಒಂದು, ನಮ್ಮ ಇವತ್ತು ಕೋಳಿ ಎಲ್ಲರೂ ನೋಡಬಹುದು, ಮೊಟ್ಟೆಯಿಂದ ಹೊರಗೆ ಬಂದ ತಕ್ಷಣ ತನ್ನ ಆಹಾರವನ್ನು ತಾನೇ ಸೇವನೆ ಮಾಡುತ್ತೆ. ಅದಕ್ಕೆ ಯಾರೂ ಗಾರ್ಡ್ಸಿರ್ತವೆ, ಹಳೆಯ ಒಂದು ಕೋಳಿಗಳಿಗೆ ಏನೋ ತಾಯಿ ರಕ್ಷಣೆ ಕೊಡಬಹುದು. ಆದರೆ ನಾವು ಫೀಡ್ ಮಾಡಿ ಇದನ್ನೆಲ್ಲ ಮಾಡ್ತೀವಿ, ಅದು ತಾನಾಗೆ ತಿನ್ನಕ್ಕೆ ಬರುವಂತಹದ್ದು ಅದು ಸ್ವತಃ ಸ್ಕಿಲ್ಲಲ್ಲಿರೋದ್ರಿಂದ ಅದು ತಿಂತ ಅದು ಜೀವನನ ಮುಗಿಸ್ತದೆ. ಅದು ಎಲ್ಲ ಜೀವಿಗಳು ರೈತನಿಗೆ ಅನುಕೂಲಕರವಾಗಿರುವಂಥವೇ ಪ್ರಾಣಿ ಪಕ್ಷಿಗಳು ಇರ್ತವೆ. ಈ ಪ್ರಾಣಿ ಪಕ್ಷಿಗಳು ಹಾಕಿದ ಹಿಕ್ಕಿಯಿಂದ ನನ್ನದೇ ಒಂದು ಜಮೀನಿನಲ್ಲಿ ಒಂದು ಸುಮಾರು 10 ಗಿಡಗಳು ಬೆಳೆದಿದ್ದಾವೆ. ಅವು ಬುಕ್ಕೆ ಗಿಡ, ನೈಸರ್ಗಿಕವಾಗಿ ಬೆಳೆದಿರೋದ್ರಿಂದ ಅಲ್ಲೇನಾಗಿದೆ, ಆ ಗಿಡಗಳಿಗೆ ಯಾವುದೇ ರೋಗನೇ ಬರಲ್ಲ. ಅವು ತಾನಾಗೆ, ನಾನು ರಾಸಾಯನಿಕ ರಹಿತ ಯಾವಾಗ ಶುರು ಮಾಡಿದೆ, ಒಂದು ಸ್ವಲ್ಪ ತೇವಾಂಶನೂ ಇತ್ತು ನನ್ನ ಬಾವಿ ನೀರಿಂದು ಅದೆಲ್ಲ ಅಂದರೆ, ಇವತ್ತು ತುಂಬ ಚೆನ್ನಾಗಿ ತುಂಬ ರುಚಿಯಾಗಿದ್ದಾವೆ. ಆ ಅವು ಪ್ರಾಣಿಗಳ ಹಿಕ್ಕೆಯಿಂದ ಬಿದ್ದಂಥ ಬೀಜ, ಅದಕ್ಕೆ ನಾವು ಗಂಜಲ ಇನ್ನೆಲ್ಲ ಲೇಪನ ಮಾಡಿ ಬಿತ್ತಬೇಕಾದ್ರೆ ಹಿಂದವ್ರು ಬಳಸ್ತಿದ್ರು ಅಂತ ಕೇಳಿದ್ವಿ. ಅದನ್ನೇ ಪಾಳೆಕರವರು ಇವತ್ತು ಜೀವಾಮೃತ, ಬೀಜಾಮೃತ, ಘನ ಬೀಜ ಜೀವಾಮೃತ ಇವನ್ನೆಲ್ಲ ಮಾಡಿ ಇವುಗಳಿಗೆ ಬೇರೆ ಬೇರೆ ಸೊಪ್ಪುಗಳು, ಪ್ರಕೃತಿಯಲ್ಲೇ ಇರತಕ್ಕಂಥ ಹಲವಾರು ಸೊಪ್ಪುಗಳಿಂದ ಔಷಧಿಯನ್ನು ತಯಾರು ಮಾಡೋದು. ಈಗ ಅದಕ್ಕೆ ಮುಖ್ಯವಾಗಿ ಬೇವು, ಹೊಂಗೆ, ಅಲೋವೆರಾ, ಸೀತಾಫಲ, ಬುಕ್ಕೆ ಹಣ್ಣಿನ ಎಲೆ, ಲಕ್ಕಿ ಸೊಪ್ಪು, ಎಕ್ಕದ ಸೊಪ್ಪು, ಪಪ್ಪಾಯಿ ಎಲೆ, ಔಡ್ಲ ಎಲೆ, ಉತ್ರಾಣಿ ಎಲೆ, ಹಾಗಲ ಸಸ್ಯದ ಎಲೆ, ಬಸವನಪಾದದ ಎಲೆ, ಇವು ಸುಮಾರು 12 ಇವೆ. ಇವು ಪ್ರತಿಯೊಬ್ಬರಿಗೂ ಸಿಗುವಂಥವು, ಸಿಗದೇ ಇರೋವು ಸಾಕಷ್ಟು ಇದಾವೆ. ಕಹಿ ಏನೇ ಇರ್ಬೋದು, ವಿಷಮದಾರಿ ಇರ್ಬೋದು, ಆ ಕಹಿನೇ ಈ ಸಿಹಿಯಾದ ನಮಗೆ ಆಹಾರ ತಯಾರು ಮಾಡಲಿಕ್ಕೆ ಅತ್ಯಂತ ಅನುಕೂಲಕರವಾದಂತಹ ಒಂದು ದ್ರವ್ಯ. ಆ ದ್ರವ್ಯಗಳನ್ನ ನಾವು ಎಲ್ಲ ಟೀಕ್ ಬೆಳೆಸ್ರಿ, ಶ್ರೀಗಂಧ ಬೆಳೆಸ್ರಿ ಅನ್ನೋದಕ್ಕಿಂತ ಇವು ನಮ್ಮ ಕೈಗೆಟಕಂಗೆ, ನಮ್ಮ ಏನು ಈಗ ಹಿಂದೆ ದನಗಳ ಮೇಯಕ್ಕೆ ಬೇಕಾದಂಥ ಒಂದು ಜಾನುವಾರುಗಳಿಗೆ ಅಂತಂದು ಒಂದಷ್ಟು ಗ್ರಾಮದಲ್ಲಿ ವಿಸ್ತೀರ್ಣವಾದ ಭೂಮಿ ಇರ್ತಿತ್ತು, ಈಗ ಅದೆಲ್ಲ ಕಬಳಿಕೆ ಆಗಿದೆ. ಅಲ್ಲೇ ಬೇರೆ ಯಾವುದೋ ಇಷ್ಟೆಲ್ಲ ಬಳಸ್ರಿ ಅಂತಂದು ಹೇಳೋ ಬದಲಿ ಇಷ್ಟೇ ನಾವು ಬೆಳೆಸಿದರೆ ಎಲ್ಲವೂ ನಮಗೆ ಅಲವೆರ ಅತಿ ಕಡಿಮೆ ತೇವಾಂಶದಲ್ಲಿ ಬೆಳೆಯುತ್ತೆ. ಲಕ್ಕಿ ಸೊಪ್ಪು ಅಂತೂ ಬಿಸಿಲಿಗೆ ಬಾಡಿ ಉಳ್ಕೊಂಡು ಮತ್ತೆ ಚಿಗರಿ ವಸಂತ ಮಾಸದಲ್ಲಿ ಮತ್ತೆ ನಮಗೆ ಒಂದಷ್ಟು ಅದ್ರ ಕಾಯಿಂದ ಬರುವಂಥ ಒಂದು ಎಣ್ಣೆ ಅಂಶ ಸಹ ತುಂಬ ಕೃಷಿಗೆ ಸಹಕಾರಿ. ಈಗ ನಾವು ಹೊಂಗೆ ಎಣ್ಣೆ, ಬೇವಿನ ಎಣ್ಣೆ ಬಳಸ್ರಿ ಅಂತ ಹೇಳ್ತಾರೆ ಇವತ್ತಿನ ಕೃಷಿಕರಿಗೂ ಎಲ್ಲ ಸಂಶೋಧನೆಗಳಿಂದ ಇದು ತುಂಬ ಉಪಯೋಗ ಆಗಿದೆ. ಅವತ್ತು ಯಾರು ಹೇಳ್ತಾನೆ ಇರಲಿಲ್ಲ ಕೃಷಿ ಬಗ್ಗೆ, ಯಾರು ಅದಕ್ಕೆ ಯಾವುದೇ ಒಂದು ನಮ್ಮ ಏನು ಹಸಿರು ಕ್ರಾಂತಿ ನಂತರ ಇವೆಲ್ಲ ಶುರುವಾಯಿತು. ಈ ಇಲಾಖೆಗಳೆಲ್ಲ ಬೈಫರ್ಗೇಷನ್, ಊರಿನವರೇ ಕಾಲುವೆ ತೆಗಿತಿದ್ವಿ, ಅದು ನೀಟಾಗಿ ನಮ್ಮ ಹೊಲಗಳಿಗೆ ಕಾಲುವೆ ಬರ್ತಿತ್ತು, ಎಲ್ಲ ರೈತರು ಶ್ರಮ ಹಾಕ್ತಿದ್ರು. ಈಗ ಇಲಾಖೆ ವಹಿಸ್ಕೊಂಡ್ಮೇಲೆ ಒಬ್ಬ ವ್ಯಕ್ತಿ ಒಂದು ಊರನ್ನಾಗಲಿ 10 ಹಳ್ಳಿಗಳ ಕೆಲಸನಾಗಲಿ ಮಾಡೋಕ್ಕೆ ಸಾಧ್ಯನಾ? ಅವನಿಗೆ ಸಮಯ ಎಲ್ಲಿರ್ತದೆ? ಅದನ್ನು ಹಿಂದೆ ನಮ್ಮ ಕೈನಲ್ಲೇ ಇತ್ತು ಅಧಿಕಾರ ಅನ್ನೋದು. ಯಾರೋ ಒಬ್ಬರು ಯಜಮಾನರು ಅದನ್ನೆಲ್ಲ ನಮಗೆ ತೋರಿಸ್ತಿದ್ರು ಈ ಥರ ಮಾಡ್ರಿ ಅಂತ. ಎಲ್ಲರೂ ಆ ಕೃಷಿಕರೆಲ್ಲ ಅದನ್ನ ಸಮರ್ಪಕವಾಗಿ ಬಳಕೆ ಮಾಡ್ಕೊತಿದ್ವಿ. ಆ ಸಮರ್ಪಕ ಬಳಕೆನೇ ನಮಗೆ ಸಮೃದ್ಧಿ ಕೊಡ್ತಾ ಇತ್ತು. ಈಗ ನಿಮ್ಮ ಜಮೀನಲ್ಲಿ ಸಾವಯವ ಕೃಷಿ ಅಂದರೆ ಯಾವ ಥರ ಅಳವಡಿಸ್ಕೊಂಡಿದ್ರೆ? ಈಗ ದಶಗುಣಿ ಆಗಿರ್ಬೋದು, ಜೀವಾಮೃತ, ಬೀಜಾಮೃತ ಈ ಥರ ಎಲ್ಲ ಏನಾದರೂ ಬಳಸ್ತಾ ಇದ್ರ? ನಾವು ಇದನ್ನೆಲ್ಲವೂ ಆ ದಿನದಿಂದ 2006 ದಿನದಿಂದ ನಾನು ಅದನ್ನು ಬಳಸಿದ್ದೀನಿ. ಕೂಡಲ ಸಂಗಮದಲ್ಲಿ ನಮ್ಮ ರಾಜ್ಯದ ಹಲವಾರು ಪ್ರದೇಶದ ಪ್ರಗತಿಪರ ರೈತರು ಬಂದಿದ್ದರು. ಸಂಪೂರ್ಣ ಸಾವಿರದಲ್ಲೇ ಬೆಳೆಯುವಂಥ ಹಲವಾರು ರೈತರು ಬಂದಿದ್ದರು ಅಲ್ಲಿ. ತುಂಬ ಚೆನ್ನಾಗಿತ್ತು 9 ದಿನಗಳ ಕಾರ್ಯಕ್ರಮ. ಅಲ್ಲಿ ಪಾಳೇಕರ್ ಅವರೇ ಸ್ವತಃ ಸ್ಟೇಜ್ ಮೇಲೆ ಬಂದು ಅವರ ಇದು ಜೊತೆಗೆ ಅವರು ಅವರ ಒಂದು ಮಾರ್ಗದರ್ಶನದಲ್ಲಿ ಅತಿ ಹೆಚ್ಚು ಪ್ರಗತಿಪರ ರೈತರಾಗಿರ್ತಕ್ಕಂಥವರನ್ನು ಸಹ ಅಲ್ಲಿ ಕರೆಸ್ಕೊಂಡು ಅವರು ಬೆಳೆದಂಥ ನನ್ನ ಒಂದು ಎಳ್ಳಿ ಗಿಡ 13 ಆ ವ್ಯಕ್ತಿ ಮೋಸಂಬೆ ತಂದಿದ್ದ, ಅದು 8 ಅಷ್ಟೇ ಒಂದು ಗೊಂಚಲ್ದಾಗ, ನನ್ನಲ್ಲಿ 13 ಇತ್ತು. ನಾನು ಬಂದು ನೋಡಿದ ಮೇಲೆ ಅದು ನನಗೆ ಅನ್ನಿಸ್ತು ಇದನ್ನು ನಾನೀಗಾಗಲೇ ಅಳವಡಿಸ್ಕೊಂಡಿದ್ದೀನಿ, ಭೂಮಿನಲ್ಲಿ ನಮಗೆ ಪ್ರತಿಫಲ ಸಿಗ್ತಾ ಇದೆ, ನಾವು ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ವಿ. ಈ ಒಂದು ದಶಗುಣಿಯ ಒಂದು ಹಸುವಿನ ಗಂಜಲದಲ್ಲಿ ಸ್ಟೋರ್ ಮಾಡಿರೋದು ಔಷಧಿಯಾಗಿ ಬಳಕೆ ಆಗುತ್ತೆ. ಇನ್ನು ಉಳಿತು ಆ ಸೀಸನ್ ಆನ್ ಫೆಮಿಕೇಶನ್ ಮಾಡೋದು ಬೇಕಾಗಲ್ಲ ಅನಿಸಿದರೆ ಅದನ್ನು ಹಾಗೆ ಗಿಡದ ಬುಡಕ್ಕೆ ಹಾಕಿದರೆ, ವೃಕ್ಷಗಳಿಗೆ ಹಾಕಿದರೆ ಫಲ ಅಂತೂ ಸೂಪರ್. ಸುಮಾರು ನೋಡ್ರಿ 12-13 ಗೊಂಚಲು ಈಗ ಮಾವಿನದಿದೆ ನನ್ನಲ್ಲಿ. ಆ ಎಲ್ಲ ಗಿಡಗಳಲ್ಲಿ ನನಗೆ ಪ್ರತಿಫಲ ಸಿಗ್ತಾ ಇದೆ. ನಾವು ಪ್ರತಿಫಲ ಸಿಕ್ಕರೆ ಪೇಪರ್ ಮೇಗಳನ್ನ ಪ್ರಶಸ್ತಿ ನಮಗೇನು ಉಪಯೋಗ ಇಲ್ಲ, ಅದು ತಿನ್ನಕ್ಕೆ ಬರಲ್ಲ. ಇದನ್ನು ನಾವು ಕೃಷಿಕರಾಗಿರೋರೆಲ್ಲರೂ ತಿಳ್ಕೊಂಡು ಅನುಸರಿಸಬೇಕಾದಂಥ ಒಂದು ಕ್ರಮ ಇದು. ಇಲ್ಲಿ ಕೃಷಿ ದಣಿವಿಲ್ಲದೆ ಮಾಡ್ತೀವಿ ನಾನು, ಬಿಸಿಲು ಇಲ್ಲಪ್ಪ ನಾನು ಮನೆ ಒಳಗೆ ಮಾಡ್ತೀನಿ ಅಂತಂದರೆ ಇಕೆ ವಾನ ವಗೈರೆ ಅಂತಾರಲ್ಲ ಆ ಟೇಬಲ್ ಮೇಲೆ ಹಣ್ಣು ಬಿಡೋಂತ ಕಿತ್ತಲೆ ಗಿಡ ಒಂದ ಎರಡು ಹಣ್ಣು ಬಿಡುತ್ತೆ, ಅದು ಅತ್ಯಂತ ಸಣ್ಣ ತೂಕದಲ್ಲಿ ಇರ್ತದೆ, ಗಾತ್ರದಲ್ಲಿ ಇರುತ್ತೆ. ಅದರಿಂದ ಎಲ್ಲರೂ ಹೊಟ್ಟೆ ತುಂಬಿಸೋಕ್ಕಾಗಲ್ಲ. ಪ್ರತಿನಿತ್ಯ ಹೊಸ ಹೊಸ ಜೀವಿಗಳು ನಮ್ಮ ದೇಶದಲ್ಲಿ ಹುಟ್ಟಲ್ಲೇ ಇರ್ತವೆ, ಆಳವಾದ ಹೋಗ್ತವೆ. ಆದರೆ ಇವುಗಳ ಅವಧಿ ಇದೆಯಲ್ಲ, 70 ವರ್ಷಗಟ್ಟಲೆ ಆಹಾರ ಬೇಕೇ ಬೇಕು. ಕೆಲವೊಂದವರು ಹೇಳ್ತಾರೆ ಒಂದಷ್ಟು ವಯಸ್ಸಾಗಿರುತ್ತೆ ಅವ್ರಿಗೆ, ಅವ್ರಿಗೆ ನೀನು ಇಷ್ಟೇ ತಿನ್ನಪ್ಪ, ಹೆಚ್ಚಿಗೆ ತಿಂದುಬಿಟ್ಟಿದೆ ಈಗಾಗಲೇ ಹೊಟ್ಟೆ ಬಂದುಬಿಟ್ಟಿದೆ ನೀನು ಇಷ್ಟೇ ತಿನ್ಬೇಕಿನ್ಮೇಲೆ ಅಂತ ಡಾಕ್ಟರ್ ಲಿಮಿಟ್ ಮಾಡ್ತಾರೆ. ಅತಿ ಹಿಂದೆ ಅವರೆಲ್ಲರೂ ತಿಂತಾ ಇದ್ರು ಅಷ್ಟೇ ಹೊರ್ತಾ ಇದ್ರು. ಪಲ್ಲ ಮೂಟೆ ಅಂದರೆ ಸುಮಾರು 100 ಕೆಜಿಗಿಂತ ಜಾಸ್ತಿ ಇರೋ ಹುರುಳಿ ಮೂಟೆನ ಬಗಲಲ್ಲಿ ಇಟ್ಕೊಂಡು ಹೋಗ್ತಿದ್ರಂತೆ ನಮ್ಮ ಇದೇ ಚಿತ್ರದುರ್ಗ ಜಿಲ್ಲೆಯನ್ನವರು ಹಿಂದೆ ಹೇಳ್ತಾ ಇದ್ರು. ಇವತ್ತು ಮಂಡಕ್ಕಿ ಮೂಟೆ ಇಟ್ಕೊಂಡು ಹೋಗೋಕ್ಕಾಗ್ತಿಲ್ಲ ನಮ್ಮ ಕೈಲಿ. ಆ ಶಕ್ತಿ ಎಲ್ಲಿ ಹೋಯಿತು ಅಂದರೆ ಇಲ್ಲೇ ಹೋಗಿದ್ದು, ನಾವು ಕಳ್ಕೊಂಡಿದ್ದ ಶಕ್ತಿ ಇಲ್ಲೇ. ಭೂಮಿಯನ್ನು ಸದೃಢಗೊಳಿಸದೆ ನಮಗೆ ಬೇಕಾಬಿಟ್ಟಿಯಾಗಿ ಯಾರೋ ಒಂದು ಮಾತು ಕೇಳ್ಕೊಂಡು ಈಗ ಅವರೆಲ್ಲ ಡೆವಲಪ್ ಆದರು. ಯಾವುದು ರಾಸಾಯನಿಕ ಕಂಪ್ನಿಗಳು ಡೆವಲಪ್ ಆದವು, ಮಾರೋರು ಡೆವಲಪ್ ಆದರು. ಆದರೆ ಕೃಷಿಕ ಮತ್ತೆ ತಿರ್ಗಾ ಅವನು ತಗ್ತಲೇ ಇದ್ದಾನೆ, ಭೂಮಿಗೆ ಹತ್ತಿರವಾಗಿ ಅವನು ಬೊಗ್ತಲೇ ಇದ್ದಾನೆ. ಇದು ಅವನು ನೇರವಾಗಿ ನಿಲ್ಲಬೇಕು ಅಂದರೆ ರಾಸಾಯನಿಕ ಕೃಷಿನ ಬಿಡಬೇಕು. ಈಗ ರಾಸಾಯನಿಕ ಕೃಷಿನ ಬಿಡಬೇಕು ಅಂತಾರೆ ಸಾಕಷ್ಟು ಜನ ರೈತರು. ನಾವು ಈ ರಾಸಾಯನಿಕ ಗೊಬ್ಬರ ಬಳಸ್ತಾ ಇದ್ರೆ ರಾಸಾಯನಿಕ ಕ್ರಿಮಿನಾಶಕಗಳನ್ನು ಸಿಂಪಡಣೆ ಮಾಡಿದ್ರೆ ನಾವು ಬೆಳೆದೇನೆ ತೆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮನೋಭಾವನಕ್ಕೆ ಬಂದ್ಬಿಡಿದಾರೆ. ಅಂತ ಕೃಷಿಕರಿಗೆ ಏನು ಹೇಳಕ್ ಇಷ್ಟ? ಈಗ ನಾವು 1ನೇ ಕ್ಲಾಸಿಗೆ ಇಷ್ಟು ಪಠ್ಯ ಅಂತ ಇದು ಮಾಡಿರ್ತಾರೆ, LKG ಇಷ್ಟ ಅಂತ, ಮಾಸ್ಟರ್ ಡಿಗ್ರಿ ಮಾಡೋನಿಗೆ ಇಷ್ಟು ಇರ್ದಪ್ಪ, ಗ್ರಂಥಗಳಲ್ಲಿರೋ ವಿಚಾರಗಳನ್ನ ಹೇಳ್ತಾರೆ, ಯಾವುದೋ ಒಂದು ಪೇಜು ಪ್ಯಾರ ಇರ್ತದೆ. ಹಾಗೆ ನಾವು 0 ಹೋಗಬೇಕು, ಒಂದಷ್ಟು ವರ್ಷಕ್ಕೆ 1 ಗುಂಟೆ ಮಾಡ್ಕೊಂತ ಹೋದರೆ ಮತ್ತೆ ಇನ್ನೊಂದು ಸೀಸನ್ಗೆ ನಮಗೆ ತೇವಾಂಶ ಬೇಕು. ನೀರಾವರಿ ಸೌಲಭ್ಯ ಇರೋರು ಕೇವಲ 5 ವರ್ಷದಲ್ಲಿ ಅವರ ಇಡೀ ಒಂದು ಪ್ರದೇಶವನ್ನು ಫರ್ಟೈಲ್ ಮಾಡ್ಬೋದು ಈ ವಿಧಾನದಿಂದ. ಹಿಂದಕ್ಕೆ ಒಂದು ಉದಾಹರಣೆ, ಅಮೇರಿಕಾದವರು ಸಾವಯವ ಕೃಷಿಗೆ ಹೋಗ್ಬೇಕಂತ ವೆನಿಲಾನ ನಮ್ಮ ಪ್ರದೇಶಕ್ಕೆ ಇದು ಮಾಡಿದರು. ಅವ್ರ ದೇಶ ಅವ್ರಿಗೆ ಬೇಕಾಗಿರೋದು ಬೇಕಾಗಿತ್ತು, ಅವರಿಗೆ ವೆನಿಲಾ ಬೇಕಾಗಿತ್ತು, ಅವ್ರಿಗೆ ಅವ್ರದ್ದೇನು ಪರಿಮಳ ವಗೈರೆ ಅದರಿಂದ ಸಿಗೋಂಥ ಇದನ್ನು ಅವರ ಆಹಾರದಲ್ಲಿ ಬಳಸಲೇಬೇಕಾಗಿತ್ತು. ಆಗ ಅವ್ರೇನು ಮಾಡಿದರು, ನಮ್ಮ ಇಂಡಿಯಾಕ್ಕೆ ಬಂದು ಎಲ್ಲ ರೈತರಿಗೆ ಒಂದೊಂದು ಮಳದ ಬಳ್ಳಿ 5 ರೂಪಾಯಿ ಪೀಸ್ ನನಗೆ ಕೊಟ್ಟರು, ಇಲ್ಲಿಂದ ಉತ್ಪನ್ನ ತಗೊಂಡ್ರು. ಆ 5 ವರ್ಷದೊಳಗಡೆ ಅವರ ಇಡೀ ಭೂಮಿನ ಕನ್ವರ್ಟ್ ಮಾಡಿದರು, ರಾಸಾಯನಿಕ ರಹಿತ ಮಾಡಿಕೊಂಡು ಅವರು ಇವತ್ತು ಉತ್ಕೃಷ್ಟವಾದ ಬೆಳೆನ ತಗೊಳ್ತಾ ಇದ್ದಾರೆ. ನಾವು ಅವರಿಗೆ ಅವತ್ತು ಇದು ಮಾಡಿದ್ವಿ, ಈಗಲೂ ಅದೇ ಒಂದು ವಿಚಾರವನ್ನು ಅಳವಡಿಸಿಕೊಂಡು ಇವತ್ತು ಸಹ ಎಕ್ಸ್ಪೋರ್ಟ್ ಮಾಡೋಂಥ ರೈತರು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಇದ್ದಾರೆ. ಅನೇಕ ಯೂನಿವರ್ಸಿಟಿಗಳು ಈ ಬಗ್ಗೆ ತುಂಬ ಇದೆ, ಆದರೆ ಆ ಟೆಕ್ನಾಲಜಿ ಹಳ್ಳಿನಲ್ಲಿರ್ತಕ್ಕಂಥ ಯೂನಿವರ್ಸಿಟಿಯಿಂದ 100-200 ಕಿಲೋಮೀಟರ್ ದೂರದಲ್ಲಿರೋ ರೈತನಿಗೆ ತಲುಪ್ತಾ ಇಲ್ಲ. ತಲುಪಿಸುವಂಥ ಒಂದು ಇದು ಬೇಕು. ಅಂದ್ರೆ ನಾವು ಈ ಸಾವಯವ ಕೃಷಿನ ಆಸಕ್ತಿ ಮತ್ತು ಶ್ರದ್ಧೆಯಿಂದ ಮಾಡಿದ್ರೆ ಇದರಿಂದ ಒಳ್ಳೆ ಇಳುವರಿ ಪಡೆದು ಪ್ರಗತಿ ಕಾಣಬಹುದು. 100% ನಾವೇನು ರೈತರ ಆದಾಯ ಕೇವಲ 5 ವರ್ಷದಲ್ಲಿ ದ್ವಿಗುಣ ಮಾಡ್ತೀವಿ ಅಂತ ನಾವೇನು ಪ್ರೋಗ್ರಾಮ್ ಹಾಕಂತೀವಿ, ಇದನ್ನ 100% ಒಂದು ಪ್ರತಿ ಸೆಕೆಂಡನ್ನು ಇದರಲ್ಲಿ ನಾವು ತಲ್ಲೀನರಾದ್ರೆ ಖಂಡಿತವಾಗ್ಲು ಇದರಿಂದ ನಾವು ಎಲ್ಲ ರೀತಿಯ ಗುಣ. ಮೊದಲು ಶೇಂಗಾ ಹುರಿದ್ರೆ ಆ ಓಣಿಯೆಲ್ಲ ಸುವಾಸನೆ ಬರ್ತಿತ್ತು, ಸಜ್ಜೆ ರೊಟ್ಟಿ ಸಾಂಬಾರು ಪದಾರ್ಥನ ಹುರಿದಾಗ ಕರೆದಾಗ ಅವೆಲ್ಲ ಸಿಗ್ತಾ ಇತ್ತು. ಅಂದರೆ ನಾವು ಇದಕ್ಕೆ ಹೋದಾಗ ಆಟೋಮ್ಯಾಟಿಕ್ ಇದೆಲ್ಲವೂ ನಮಗೆ ಸಿಗುತ್ತೆ. ಆ ಶಕ್ತಿಯತೆ ಆ ಒಂದು ಸ್ಟ್ರೆಂತು ನಮ್ಮ ಧಾನ್ಯಗಳಲ್ಲಿ ನಮ್ಮ ಭೂಮಿನಲ್ಲಿ 1200 ಅಡಿ ನೆಹರೂರವರು 1800 ಅಡಿ ಕೆಳಗಿನ ಮಣ್ಣಿನ ಇದು ಏನನ್ನ ಕೃಷಿ ಮಾಡೋಕ್ಕೆ ಬರುತ್ತಾ ಅಂತಂದು ಕೇಳಿದ್ರಂತೆ. ಇಲ್ಲೂ ಸಹ ಅಂಥ ಹಣ್ಣುಗಳು ಇದ್ದಾವೆ. ಒಂದು ಕಾಲದಲ್ಲಿ ಹಿಮಾಲಯವೇ ನೀರಿನಲ್ಲಿ ಮುಳುಗೋಗಿತ್ತು ಅಂತ ಹೇಳ್ತಾರೆ. ಹಾಗಾಗಿ ಅಲ್ಲಿ ಎಲ್ಲವೂ ಇದೆ, ನೀರಿನಿಂದ ಈ ಅಮೀಬಾದಿಂದ ಎಲ್ಲ ಒಂದು ಜೀವಿಗಳು ಡೆವಲಪ್ ಆದವು ಅಂತ ಹೇಳ್ತಾರೆ. ಇದಕ್ಕೆ ಸಾಕಷ್ಟು ಸಮಯ ಹೋಗಿದೆ, ಆದರೆ ತತ್ಕ್ಷಣಕ್ಕೆ ಬೇಕಂದರೆ ನಾವು ತತ್ಕ್ಷಣಕ್ಕೆ ಏನು ಬೇಕೋ ಅದು ನಾವೇನು ಹಸಿವಾಗಿಬಿಟ್ಟಿದ್ದಂದರೆ ತೀರ ಒಂದು ಹಣ್ಣು ತಿನ್ಬೋದು, ಒಂದಿಷ್ಟು ಚಾ ಕುಡಿಬೋದು. ಹಾಗಾಗಿ ಸ್ವಲ್ಪ ಹೊತ್ತು ಹಸಿವನ್ನು ತಡೆ ಹಿಡಿಬೋದೇ ಹೊರತು ಸಂಪೂರ್ಣವಾಗಿ ಹಸಿವಿನಿಂದ ಮುಕ್ತರಾಗೋಕ್ಕೆ ಸಾಧ್ಯ ಇಲ್ಲ. ಸಕಾಲಕ್ಕೆ ಆಹಾರ ಬೇಕೇ ಬೇಕು, ತಿನ್ನೋ ಬಾಯಿಗಳು ಜಾಸ್ತಿ, ದುಡಿಯೋ ಕೈ ಒಂದಾದ ಅವು ಎಲ್ಲ ಫುಲ್ಫಿಲ್ ಮಾಡೋಕ್ಕಾಗಲ್ಲ. ಇವತ್ ಮಕ್ಕಳುಗಳು ನಮಗೆ ಕಣ್ಣಿಗೆ ಏನು ಕಾಣುತ್ತೋ ಅದನ್ನೆಲ್ಲ ಬೇಡ್ತವೆ. ನಮ್ಮ ಆರ್ಥಿಕವಾಗಿ ದುಸ್ಥಿತಿನಲ್ಲಿದ್ದರೆ ನಾವು ಅವ್ರಿಗೆ ಪ್ರೊವೈಡ್ ಮಾಡೋಕ್ಕಾಗದಿದ್ದರೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ಇವೆಲ್ಲ ಮಾಡ್ತಾರೆ. ಇಂಥ ಒಂದು ಸಣ್ಣ ಭಾವನೆ, ಶ್ರಮವನ್ನು ಅಥವಾ ಕಷ್ಟವನ್ನು ಸಹಿಸ್ಕೊಳ್ಳೋವಂಥ ಒಂದು ಯುವಕರ ತಂಡ ನಮಗೆ ಬೇಕಾ ಅನಿಸುತ್ತೆ, ಬೇಡ ಅನಿಸುತ್ತೆ. ಯಾಕೆ ಗೊತ್ತಾ, ಇವರು ಇದನ್ನು ತಡ್ಕೊಳ್ಳಲ್ಲ ಅಂತಂದರೆ ಕೊರೆಯ ಚಳಿನಲ್ಲಿ ಇವತ್ತು ನಮ್ಮ ಬಾರ್ಡರ್ಸ್ ಇವ್ರು ಸೆಕ್ಯೂರಿಟಿ ಫೋರ್ಸ್ನವರು ಎಂತೆಂಥ ಚಳಿಯಲ್ಲಿ ಮೈನಸ್ ಡಿಗ್ರಿನಲ್ಲಿ ನಮ್ಮ ದೇಶ ಕಾಯ್ತಾರೆ. ನಾವು ಅಟ್ಲೀಸ್ಟ್ ಅವ್ರಿಗೊಂದು ಒಳ್ಳೆ ಆಹಾರನಾದರೂ, ನಾವು ಮನೆಯಲ್ಲಿ ಬೆಕ್ಕು ಸಾಕ್ತೀವಿ, ನಾಯಿ ಸಾಕ್ತೀವಿ, ಯಾಕೆ ನಮ್ಮಗೊಂದು ಮನೆಯಲ್ಲಿ ಇಲಿ ಪಲಿ ವಗೈರೆ ಇರೋನು ಬೆಕ್ಕು ಅವಾಯ್ಡ್ ಮಾಡ್ತಾರೆ. ನಮ್ಮ ಮಳೆ ಬೆಳೆ ವಗೈರೆ ಎಲ್ಲದೂ ಸಹ ಇವತ್ತು ಪ್ರಕೃತಿಗೆ ಪೂರಕವಾಗಿದ್ದರೆ ತುಂಬ ಒಳ್ಳೆಯದದು. ಅಂದರೆ ಈಗ ನಮ್ಮ ಕೃಷಿಕರು ಕೊನೆಯದಾಗಿ ಸಾವಯವ ಕೃಷಿಗೆ ಬರೋಂಥ ಅನಿವಾರ್ಯತೆ ಇದೆ ಅಂತೀರಾ? 100% ಇದೆ. ನಮಗೆ ದೇಹಾರೋಗ್ಯ ಬೇಕು, ದೃಢವಾದ ಒಂದು ಮಾನಸಿಕ ಸ್ಥಿತಿ ಇರ್ತಕ್ಕಂಥ ಒಂದು ಶರೀರ ಬೇಕಂದರೆ ನಮ್ಮ ಹಿಂದಿನವರು ಏನು, ನಮ್ಮ 70 ವರ್ಷದ ಹಿಂದಿನವರು ಏನು ಅನುಸರಿಸ್ತಾ ಇದ್ದರು ಆ ಬೆಳೆಗಳನ್ನೇ ಬೆಳಿಬೇಕು. ಅದು ಅನಿವಾರ್ಯ ನಮ್ಮ ದೇಹ ಪೋಷಣೆಗೆ. ಮಿಕ್ಕಿದ್ದಕ್ಕೆಲ್ಲ ಸಾಕಷ್ಟು ಯಂತ್ರೋಪಕರಣಗಳಿದ್ದಾವೆ, ಇನ್ನೆಲ್ಲ ಇದೆ, ಅದನ್ನು ಮುಂದುವರ್ಸೋ. ನಾವೇ ಆರೋಗ್ಯವಾಗಿದ್ದರೆ ತಾನೆ, ಆರೋಗ್ಯವಂತ ಮನುಷ್ಯ ಇದ್ದರೆ ಆರೋಗ್ಯವಾಗಿ ಅವನು ಚಿಂತನೆ ಮಾಡೋಕ್ಕೆ ಅಲ್ಲಿ ಅವಕಾಶ ಇರುತ್ತೆ. ಇವನಲ್ಲೇ ಸಾಕಷ್ಟು ಮೈಮೇಲೆಲ್ಲ ರೋಗಗಳಿದ್ದರೆ ಇವನು ಯಾವ ರೀತಿ ಒಳ್ಳೆ ಚಿಂತನೆ ಮಾಡ್ತಾನೆ? ಅವನು ವಿದ್ಯೆ ಅನ್ನೋದು ಎಲ್ಲದೂ ಕಲಿಸ್ತದೆ. ಆ ಕೋಟಿ ವಿದ್ಯೆನಲ್ಲೇ ಅಕ್ಷರ ವಿದ್ಯೆನೂ ಒಳ್ಳೆಯದು. ವಿದ್ಯಾವಂತನಿಗೆ ಯಾವುದೇ ವಿಚಾರ ಹೇಳಿದರೆ ತಕ್ಷಣ ಅವನಿಗೆ ಅರ್ಥವಾದ ಭಾಷೆನಲ್ಲಿ ಹೇಳಿದ್ರಂತೂ ಇನ್ನೂ ಸೂಪರಾಗಿ ಅವನು ಆ ರೂಟ್ನಲ್ಲಿ ಹೋಗ್ತಾನೆ. ಆ ವಿದ್ಯೆ ಹೇಳ್ಕೊಡೋರೆ ಇಲ್ಲದೇ ಇದ್ದಾಗ ಕೇವಲ ಅವತ್ತು ಕಣ್ಣು ಸನ್ನೆಯಿಂದ ಬಾಯಿ ಸನ್ನೆಯಿಂದ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರು. ಅವು ಒಂದು ರೀತಿ ಕುರಿಗಳಿದ್ದಂಗೆ ಇದ್ರು ಜನ. ಕೃಷಿಕರು ಹೇಳ್ತಾರೆ ಈಗ ನಾವೇನೋ ಸಾವಯವ ಕೃಷಿಗೆ ಬರ್ಬೋದಪ್ಪ, ಸಾವಯವ ಕೃಷಿಯಲ್ಲಿ ಬೆಳಿಬೋದು, ನಾವು ಸಾವಯವ ಕೃಷಿಯಲ್ಲಿ ಬೆಳೆದಂಥ ಉತ್ಪನ್ನಗಳಿಗೆ ಸರಿಯಾದ ಬೆಲೆ ಸಿಗ್ತಿಲ್ಲ, ಮತ್ತು ಹೆಚ್ಚೆಚ್ಚು ಇಳುವರಿ ತಾಣಲಿಕ್ಕೆ ಸಾಧ್ಯ ಇಲ್ಲ, ನಾವು ಮತ್ತೆ ಹೆಂಗೆ ಪ್ರಗತಿ ಕಾಣೋದು, ನಮ್ಮ ಮಕ್ಕಳನ್ನೆಲ್ಲ ವಿದ್ಯಾಭ್ಯಾಸ ಮಾಡಿಸೋದು, ಮತ್ತು ಪ್ರತಿಯೊಂದನ್ನು ನಾವು ಹೆಂಗೆ ಸರಿದೂಗಿಸ್ಬೇಕು ಅಂತ ಕೇಳ್ತಾರೆ. ಈಗ ನಾವು ಹೊಟ್ಟೆಗಂತೂ ಬೇಕೇ ಬೇಕು ಸಮಯಕ್ಕೆ ಸರಿಯಾಗಿ. ಅದು ಹೊಟ್ಟೆಗೆ ಅನ್ನ ಸಿಗಬೇಕಂದ್ರೆ ಅದು ಅಂತರಿಕ್ಷದಲ್ಲೆಲ್ಲೂ ಸೃಷ್ಟಿಯಾಗಲ್ಲ, ಭೂಮಿನಲ್ಲೇ ಬರಬೇಕು. ಭೂಮಿಯಿಂದ ನಾವು ಈ ಒಂದು ವಿಧಾನದಲ್ಲಿ ಅನುಸರಿಸಿ ಬೆಳೆದಾಗ ಎಲ್ಲರೂ ಆರೋಗ್ಯವಾಗಿರ್ತಾರೆ. ಆರೋಗ್ಯವಂತ ಸಮಾಜ ದೇಶ ಇದ್ಮೇಲೆ ಹೈಟೆಕ್ ಆಸ್ಪತ್ರೆನೂ ಬೇಕಾಗಲ್ಲ, ಎಂಥದ್ದು ಬೇಕಾಗಲ್ಲ. ಯಾಕೆ ಬೇಕು ನಮಗೆ? ನಮ್ಮ ಆರೋಗ್ಯ ನಮ್ಮ ಕೈಲಿ. ಅತ್ಯಂತ ಗಟ್ಟಿ ಕಾಳುಗಳು, ಈಗ ಹುರುಳಿ ಬಳಸ್ತಿದ್ವಿ ನಮ್ಮ ಏರಿಯಾದಲ್ಲಿ, ನವಣೆ ಬಳಸ್ತಾ ಇದ್ವಿ. ಆ ಹುರುಳಿಯನ್ನು ತಿಂದಂಥ ಒಂದು ಕುದುರೆ ರೈಲಿನ ವೇಗಕ್ಕೆ ಸಮಾನವಾಗಿ ಓಡ್ತಾ ಇತ್ತು. ಆ ಶಕ್ತಿ ಹೆಂಗೆ ಬಂತು? ಅದು ಈ ಭೂಮಿನಲ್ಲಿ ಬೆಳೆದಿರೋದೇ. ನಾವೇನು ಬೇರೆ ಯಾವುದೋ ಇನ್ನೊಂದು ಔಟ್ ಆಫ್ ಕಂಟ್ರಿ ಬಗ್ಗೆ ನಾನು ಹೇಳ್ತಾ ಇಲ್ಲ, ನಾವು ಕಣ್ಣಾರೆ ಅನುಭವಿಸಿದ್ದು ನೋಡಿದ್ದು. ನಾವು ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ನಾವು ಯಾವುದೋ ಅಂಗಡಿ ತಿಂಡಿಗೆ ನಾವು ಅವಲಂಬಿತರಾಗಿರಲಿಲ್ಲ, ಎಲ್ಲವೂ ನಮ್ಮನೆಯಲ್ಲೇ ಮಾಡ್ತಾಯಿದ್ರು. ಚಿನ್ಕುರುಳಿ ಇರ್ಬೋದು, ಆ ಸೀಸನ್ನು ಈ ಶೇಂಗಾ ಬೀಜದ ಕಾಳು ತೆಗೆದು ಉಳಿದಿರೋ ಕಾಳಿನಲ್ಲಿ ಚಿನ್ಕುರುಳಿಗೆ ಬೆರೆಸಿ ಅದರಲ್ಲಿ ಹುರುಳಿ ಕಾಳು, ಅಲಸಂದೆ ಕಾಳು, ಆಮೇಲೆ ಪುಂಡಿ ಕಾಳು, ಕುಸುಮೆ ಕಾಳು, ಆ ಕುಸುಮೆ ಎಣ್ಣೆ, ಪುಂಡಿ ಸೊಪ್ಪು, ಪುಂಡಿ ಕಾಳು, ಇವುಗಳದ್ದು ಚಟ್ನಿ ವಗೈರೆ ಮಾಡಿಕೊಂಡು ನಾವು ತುಂಬ ಚೆನ್ನಾಗಿದ್ವಿ. ನಾವು ಹಾರ್ಸ್ ಗ್ರಾಮ್ ಅಂತ ಏನು ಕರಿತೀವಿ ಹುರುಳಿ ಕಾಳಿಗೆ, ಅಪಾರವಾದ ಶಕ್ತಿ ಇದೆ. ನಮಗೇನಾದರೂ ಗಂಟಲದ್ದು ಒಂದು ಸ್ವಲ್ಪ ನೆಗಡೆ ವಗೈರೆ ಆಯ್ತಂದರೆ ಆ ಕಟ್ಟು ಕುಡಿದ್ರೆ ಸಾಕು, ನಮ್ಮ ಒಂದು ಇದು ನೆಗಡೆ ಹೊರಟೋಗುತ್ತೆ, ಆ ಶಕ್ತಿ ವಾಪಸ್ ಬರುತ್ತೆ. ಈಗ ಅಂಗಡಿಗೆ ಹೋಗಿ ಅಥವಾ ನಾವು ಕ್ಲಿನಿಕ್ಕಿಗೆ ಹೋಗಿ ಅಲ್ಲಿ ಮುಂದೆ ನಿಂತ್ಕೊಂಡ್ರೆ 300 ರೂಪಾಯಿ ಬಿಲ್ ಮಾಡ್ತಾರೆ. ನಮ್ಮ ತಂದೆ ತಾಯಿಯಂದರು ಇದ್ದಾಗ, ನಾವು ಚಿಕ್ಕವರಿದ್ದಾಗ, ನಮಗಿಂತ ಚಿಕ್ಕ ವಯಸ್ಸಿನ ಮಕ್ಕಳಿಗೆ ನೆಗಡೆ ಆಯಿತು ಅಂದರೆ ಒಂದು ಸಾಣೆಕಲ್ ಮೇಲೆ ಒಂದು ಸುತ್ತ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಎಳೆಯ ಕರುವಿನ ಹಸುವಿನ ಕರುವಿನ ಗಂಜು, ಅದನ್ನು ಹಾಲು ಕುಡಿತಿತ್ತು, ಮೇವು ತಿಂತಿರಲಿಲ್ಲ. ಆ ಗಂಜನ್ನು ಒಂದು 2 ಸುತ್ತು ಹಿಂಗೆ ತಿದ್ದು ಮಾಡಿ ಹರಳೆನಲ್ಲಿ ಕಾಯಿಸಿ, ಯಾಕಂದರೆ ಅದು ತಣ್ಣಗಿರುತ್ತಲ್ಲ, ಬಿಸಿ ಮಾಡಿ ಕುಡಿಸಿದ್ರೆ ನಮ್ಮ ನೆಗಡಿ ಕ್ಲೋಸು. ಇವತ್ತು ನಾವು ನೆಗಡಿ ಆಗಿದೆ ಮಗುಗೆ ಅಂತ ಹೋದರೆ 300 ರೂಪಾಯಿ ಬಿಲ್ ಮಾಡ್ತಾರೆ. 3 ಸಾರಿ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿಗೆ ಟ್ಯಾಬ್ಲೆಟ್ಸ್ ತಗೊಳ್ರಿ ಅಂತ ಹೇಳ್ತಾರೆ. ಅವತ್ತೆಲ್ಲ ಆ ಖರ್ಚು ಉಳಿತಿತ್ತು. ಇವತ್ತು ಸೌಲಭ್ಯ ಜಾಸ್ತಿ ಆಗಿದೆ, ಸೋಮಾರಿಗಳಾಗಿದ್ದೀವಿ, ಶ್ರಮ ಇಲ್ಲ. ಒಂದು ಸೈಕಲ್ನ ನೀವು 10 ವರ್ಷ ಇಡ್ರಿ ಶೋರೂಮ್ನ ಒಳಗಡೆನೆ, ಅದು ಕೆಲಸಕ್ಕೆ ಬರೋಲ್ಲ, ಯಾಕಂದ್ರೆ ರಸ್ಟ್ ಹಿಡಿದೋಗಿರುತ್ತೆ. ಇದು ಯಂತ್ರನೂ ಅಷ್ಟೇ, ಮನುಷ್ಯ ಯಂತ್ರ ಚಟುವಟಿಕೆಯಿಂದ ಇದ್ದು ಇವನು ಶ್ರಮ ಪಟ್ಟರೆ ಶ್ರಮ ದೇಹ ಬೇಡೇ ಬೇಡುತ್ತೆ. ನಾವು ಅದು ಶ್ರಮ ಹಾಕಬೇಕು, ಅದು ಒಳ್ಳೇದಕ್ಕೆ ಶ್ರಮ ಹಾಕೋಣ, ತಪ್ಪೇನಿದೆ? ನೀವು ಇಷ್ಟೊಂದು 70 ವರ್ಷ ಆದ್ರೂ ಇಷ್ಟೊಂದು ಆರೋಗ್ಯವಾಗಿ ಲವಲವಿಕೆ ಆಗಿರೋದಕ್ಕೆ ಗುಟ್ಟು ಅಂದರೆ ಈಗ ಎಲ್ಲ ಈ ಸಾವಯವ ಕೃಷಿಯಿಂದ ಬೆಳೆದಂಥ ಉತ್ಪನ್ನಗಳನ್ನ ಉಪಯೋಗಿಸಿ, ಮೊದಲಿಂದನೂ ನಿಮ್ಮ ತಂದೆ ಕಾಲದಿಂದನೂ ಸಿರಿಧಾನ್ಯಗಳು ಇಂಥವೆಲ್ಲ ಉಪಯೋಗಿಸಿ ಇವತ್ತು ಇಷ್ಟೊಂದು ಗಟ್ಟಿದ್ದೀರ ಅಂತ. ಹೌದೌದು, ನಾವು ಗದ್ದೆ ಕೆರೆಗೆ ನೀರು ಬಂದಾಗಲೂ ಗದ್ದೆನಲ್ಲಿ ಈ ಕಮ್ಗಡ್ಲೆ ನೆಲ್ಲು ಅಂತ ಬೆಳೀತಿದ್ವಿ. ಅದು ಎಷ್ಟು ಚೆನ್ನಾಗಿತ್ತು ಅಂದರೆ ಕುಟ್ತಾ ಇದ್ವಿ ಅವಾಗೆಲ್ಲ. ನಾನು ಸಹ ಕುಟ್ಟಿದ್ದೇನೆ, ಡಿಗ್ರಿ ಆದಮೇಲೆ ಕುಟ್ಟಿದ್ದೀನಿ ನಾನು ನಮ್ಮ ಮನೆಯಲ್ಲಿ. ಆವಾಗ ಆ ಅಕ್ಕಿನ ಒಂದಷ್ಟು ನೆನೆ ಹಾಕಿ ಒಂದು ಸ್ವಲ್ಪ ಬೆಲ್ಲ ನಮ್ಮ ಕೊಬ್ಬರಿ ಚೂರುಗಳನ್ನೆಲ್ಲ ಹಾಕಿ ತಿಂದರೆ ತಂಬಿಟ್ಟಿನ ಥರ ಇರೋದು, ಆ ಶಕ್ತಿ ತುಂಬ ಚೆನ್ನಾಗಿರ್ತಿತ್ತು. ಇವತ್ತು ಅತಿ ಹೆಚ್ಚು ಸೋಪು ವಗೇರೆ ಪದೇ ಪದೇ ಗುಳಿಗೆಗಳನ್ನ ಬಳಸ್ತಾ ಇರೋವಂಥ ಜನ ನೋಡ್ರಿ ಹಳ್ಳಿಗಳನ್ನಲ್ಲೇ, ಅವ್ರಿಗೆ ಆರ್ಥಿಕ ದುಸ್ಥಿತಿ ಇರ್ಬೋದು, ಆದರೆ ಅವರ ಆರೋಗ್ಯ ಮಾತ್ರ ದಿ ಬೆಸ್ಟ್. ಇವತ್ತು ಹಳ್ಳಿನಲ್ಲಿ ಹೆಣ್ಮಕ್ಳುಗಳು ಸಸಿ ಹಾಕ್ತಾರೆ, ಪಗಡೆ ಸಾಲಿಗೆ ಹಾಕ್ತಾರೆ, ಹಿಂಗು ಹಿಂಗು ಎಲ್ಲ. ಆ ಸ್ಕಿಲ್ ಇದೆಯಲ್ಲ ಅವರಿಗೆ ಹೇಳಲಿಕ್ಕೆ ಬರದೇ ಇರ್ಬೋದು, ಅವ್ರದ್ದೇ ಆದ ಒಂದು ಜ್ಞಾನ ಸಂಪತ್ತು ಅವರಲ್ಲಿ ಅಡಕವಾಗಿರುತ್ತೆ. ಯಾರೂ ರೇಷ್ಮೆ ಸೀರೆ ಉಟ್ಕೊಂಡು ಗದ್ದೆ ಸಸಿ ಹಾಕಲ್ಲ, ರಾಗಿ ಸಸಿ ಹಾಕಲ್ಲ, ಈರುಳ್ಳಿ ಸಸಿ ನಾಟಿ ಮಾಡಲ್ಲ. ಅವರು ಶ್ರಮಕ್ಕೆ ತಮ್ಮನ್ನು ಒಗ್ಗಿಕೊಂಡು ಬಗ್ಗಿಕೊಂಡು ಸಸಿ